ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಶ್ರೇಷ್ಠ ಬೀಜೋತ್ಪಾದನಾ ಕೃಷಿಕ ಪ್ರಶಸ್ತಿ ಪಡೆದ ಬ್ಯಾಟಿಯ ಪರೀಕ್ಷಿತ ಗೌಡ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನ ಕೇಳೋಣಂತೆ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ 2023 ಹಾಗೂ 2024 ಧಾರವಾಡದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಶ್ರೇಷ್ಠ ಬೀಜೋತ್ಪಾದಕ ಕೃಷಿಕ ಪ್ರಶಸ್ತಿ ಪಡೆದ ಬ್ಯಾಹೆಟ್ಟಿ ಗ್ರಾಮದ ಪರೀಕ್ಷಿತ ಗೌಡ ಹಿರೇಗೌಡರ್ ಅವರೊಂದಿಗೆ ಉತ್ತಮ ಬೀಜೋತ್ಪಾದನೆ ಬೇಸಾಯ ಕುರಿತು ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಮಗೆ ಬಹಳ ಮುಖ್ಯವಾಗಿ ನಮ್ಮ ಕೃಷಿ ಕೆಲಸದೊಳಗೆ ನಮಗೆ ಬೇಕಾಗಿರುವಂಥದ್ದು ಉತ್ತಮ ಗುಣಮಟ್ಟದ ಬೀಜಗಳು. ಮೊದಲಿನ ಕಾಲದೊಳಗೆ ಬೀಜಗಳ ಬಗ್ಗೆ ಬಹಳ ವಿಚಾರ ಮಾಡ್ತಿದ್ದಿಲ್ಲ, ಯಾಕಂದರೆ ಹೈಬ್ರಿಡು ಬಹಳ ಕಡಿಮೆ ಇತ್ತು. ಜವಾರಿ ಬೆಳೀತಾ ಇರಬೇಕಿದ್ರೆ ಸಮೃದ್ಧವಾದ ಮಳೆ ಇರ್ತಿತ್ತು. ಆಮೇಲೆ ಆ ರೈತ ಬಾಂಧವಿಗೆ ಕೃಷಿ ಬಿಟ್ಟರೆ ಬೇರೆ ಕೆಲಸಗಳು ಬಹಳ ಕಡಿಮೆ. ಹೀಗಾಗಿ ಉತ್ತಮವಾದ ಬೀಜಗಳ ಇರುವಂತಹ ಒಂದು ಸಸಿಯನ್ನು ಲಕ್ಷ್ಯ ವಹಿಸಿ ಅದರಲ್ಲಿ ಬೀಜಗಳನ್ನು ತೆಗೆದಿಡುವಂಥದ್ದು ಮುಂದಿನ ವರ್ಷಕ್ಕೆ ಬೇಕು ಅಂಥೇಳಿ ಅದನ್ನು ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ರೈತರ ಬೀಜಗಳು ಅಂತಲೇ ಭಾಳ ಹೆಸರುವಾಸಿಯಾಗಿತ್ತು. ಆಮೇಲೆ ಅವರಿಗೆ ಯಾವುದೇ ಅನುಮಾನ ಇರಲಿಲ್ಲ, ಮತ್ತೆ ಸಸಿ ಹುಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ. ಅಂದರೆ ಮರು ವರ್ಷ ಬೆಳೆ ಬೆಳೀಲಿಕ್ಕೆ ಬೇಕಾದಂಥ ಬೀಜಗಳನ್ನು ಎತ್ತಿಟ್ಕೊಂಡೇ ಮಾರುಕಟ್ಟೆಗೆ ಹೋಗುವಂಥ ಪರಿಪಾಠ ಬೆಳೆದು ಬಂದಿತ್ತು. ಆದರೆ ದಿನಗಳದಂತೆ ನಮಗೆ ಆಹಾರ ಧಾನ್ಯಗಳ ಉತ್ಪಾದನೆ ಜಾಸ್ತಿ ಆದಂತೆ ಹಸಿರು ಕ್ರಾಂತಿಯ ನಂತರ ಹೈಬ್ರಿಡ್ ಉತ್ಪಾದನೆಗೆ ನಾವು ಮೊದಲುಗೊಂಡೆವು. ಆಮೇಲೆ ರಾಸಾಯನಿಕಗಳ ಉಪಯೋಗ ಶುರುವಾಯಿತು. ಹೀಗಾಗಿ ಒಂದು ಅತ್ಯುತ್ತಮ ಆರೋಗ್ಯಯುತವಾದ ಒಂದು ಬೀಜಗಳು ಸಿಗೋದು ದುಸ್ತರ ಆಗ್ತಾ ಬಂತು. ಯಾಕಂದರೆ ರೈತರಿಗೆ ಅನುಭವ ಬರಲಿಕ್ಕೆ ಶುರುವಾಯಿತು, ತಾವು ಹಾಕಿದ ಬೀಜಗಳು ಮೊಳಕೆ ಒಡೆದೇ ಇರುವಂಥದ್ದು. ಅವಾಗೇನಾಯಿತು, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದರು. ಹೀಗಾಗಿ ಸರ್ಕಾರದತ್ತ ಮುಖ ಮಾಡುವಂಥ, ಆಮೇಲೆ ಖಾಸಗಿ ಬೀಜೋತ್ಪಾದನಾ ಸಂಘಟನೆಗಳ ಮೇಲೆ ಅವಲಂಬಿತವಾಗುವಂಥ ಕಾಲ ಬಂತು. ಈಗಂತೂ ಅದು ಬಹಳ ಹೆಚ್ಚಾಗಿದೆ. ಹೀಗಾಗಿ ಬೀಜೋತ್ಪಾದನೆ ಅನ್ನೋದೇ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ಅದು ಸ್ವಾಗತಾರ್ಹವೇ, ಆದರೆ ಸ್ವಾವಲಂಬಿ ಆಗಿರಬೇಕಾದಂಥ ರೈತ ಈಗ ಪರಾವಲಂಬಿ ಆಗಿರುವಂಥ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಮುಖ್ಯವಾಗಿ ರೈತರು ವಿಚಾರ ಮಾಡಬೇಕಾದಂದರೆ ನೀವು ರಾಸಾಯನಿಕ ಕೃಷಿಯನ್ನು ಮಾಡಿ ಜೊತೆಗೆ ಸಾವಯವನ್ನು ಜೊತೆಗೆ ಒಳಗೊಳ್ಳಿ. ನೀವು ಟ್ರ್ಯಾಕ್ಟರ್ ಕೃಷಿ ಮಾಡಿ ಆದರೆ ಜೊತೆಗೆ ಎತ್ತುಗಳ ಕೃಷಿಯನ್ನು ಕೂಡ ಒಳಗೊಳ್ಳಿ ಅಂತ ಆಸೆ ಮಾಡ್ತಾ ಇವತ್ತು ನಮ್ಮ ಜೊತೆಗೆ ಒಬ್ಬ ಯಶಸ್ವಿ ರೈತರಿದ್ದಾರೆ. ಇತ್ತೀಚೆಗೆ ಕೃಷಿ ಮೇಳ ಧಾರವಾಡದೊಳಗೆ ತುಂಬ ಯಶಸ್ವಿಯಾಗಿ ಮುಕ್ತಾಯ ಆಯಿತು. 20 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಆವತ್ತು ಒಂದು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದರು. ಸಾಕಷ್ಟು ವ್ಯಾಪಾರ ವಹಿವಾಟಿನಲ್ಲಿ ಕೂಡ ಅವರು ಭಾಗವಹಿಸಿದರು. ಮತ್ತು ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟ ಕೂಡ ತುಂಬ ಯಶಸ್ವಿಯಾಗಿ ಆಯಿತು. ರೈತರಿಂದ ರೈತರಿಗೆ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ಸಾಕಷ್ಟು ರೈತರಿಗೆ ಉತ್ತಮ ಮಾಹಿತಿ ನೀಡುವ ನಿಟ್ಟಿನೊಳಗೆ ಸಹಾಯ ಆಯಿತು. ಇವತ್ತು ಬೇಕಾಗಿರೋದು ರೈತರಿಗೆ ಕೃಷಿ ಸಾಕ್ಷರತೆ. ನಾವೆಲ್ಲ ಓದ್ಕೊಂಡಿವಿ ಗೊತ್ತಿದೆ ಅಂತ ಅಂದ್ರಲ್ಲ, ಕೃಷಿ ಸಾಕ್ಷರತೆ ಬಹಳ ಮುಖ್ಯ ಬೇಕಾಗಿದೆ. ಅಂದಾಜಿನ ಮೇಲೆ ನಾವು ಬೆಳೆ ಬೆಳಿತೀವಿ ಅಂದರೆ ಆಗೋದಿಲ್ಲ. ಈಗ ರಾಸಾಯನಿಕಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಕೂಡ ಅಂದಾಜು ನಮಗೆ ಉತ್ತಮ ಇಳುವರಿ ಬರಲಿಕ್ಕೆ ಸಹಾಯ ಮಾಡೋದಿಲ್ಲ. ಮತ್ತು ಸಾಕಷ್ಟು ತೊಂದರೆಗಳನ್ನು ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಅದು ನಮ್ಮ ರೈತರ ಗಮನಕ್ಕೆ ಬಂದಿದೆ. ಅದಕ್ಕೆ ಇಂಥ ಕೃಷಿ ಮೇಳಗಳು ಬಹಳ ಅವಶ್ಯಕವಾಗಿದೆ. ಸಾಕಷ್ಟು ಜನರಿಗೆ ಇದು ಮಾಹಿತಿ ಸಿಕ್ಕಿರಲಿಕ್ಕೆ ಸಾಕು. ಇವತ್ತು ನಮ್ಮ ಜೊತೆ ಇರುವಂತಹ ಶ್ರೀ ಪರೀಕ್ಷಿತ ಗೌಡ ಹಿರೇಗೌಡರವರು, ಬ್ಯಾಟಿಯವರು, ಕೃಷಿ ಮೇಳದೊಳಗೆ ಶ್ರೇಷ್ಠ ಬೀಜೋತ್ಪಾದಕ ಕೃಷಿಕ ಅಂಥೇಳಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಂಥವ್ರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಪರೀಕ್ಷಿತ ಗೌಡ ಹಿರೇಗೌಡರವರೇ. ನಮಸ್ಕಾರ ಸರ್. ಬ್ಯಾಟಿ ಅಂದ್ರೆ ಒಂದು ಉತ್ತಮ ಕೃಷಿ ಭೂಮಿ ಇರುವಂತಹ ಕೃಷಿ ಭೂಮಿ, ಸಾಕಷ್ಟು ಪ್ರಮಾಣದ ದೊಡ್ಡ ಕೃಷಿ ಭೂಮಿ ಹೊಂದಿದೆ ಸರ್ ಬ್ಯಾಟಿ ಗ್ರಾಮ. ಸುಮಾರು ಸಾಗುವಳಿ ಇರುವಂಥದ್ದು 16,000 ಎಕರೆ ಸಾಗುವಳಿ ಕ್ಷೇತ್ರ ಹೊಂದೈತ್ರಿ ಬ್ಯಾಹಟ್ಟಿ. ಸುಮಾರು ಹೆಚ್ಚು ಕಮ್ಮಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ ಅನಿಸುತ್ತೆ ನನಗೆ. ದೊಡ್ಡ ಕ್ಷೇತ್ರ ಸರ್, ಫಲವತ್ತಾದ ನಾಡು, ಫಲವತ್ತಾದ ಬ್ಯಾಹಟ್ಟಿ ದೊಡ್ಡ ಕ್ಷೇತ್ರ ಸರ್. 16,000 ಎಕರೆ, 10,000-20,000 ಜನಸಂಖ್ಯೆ ಹೊಂದಿರುವಂಥ ಗ್ರಾಮ ಬ್ಯಾಹಟ್ಟಿ, ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ ಅಂದ್ಕೊಂಡ್ರು ಅಡ್ಡಿಲ್ಲ ಸರ್. ಭಾಳ ಸಂತೋಷ. ಮುಖ್ಯವಾಗಿ ನಮಗೆ ಈ ಕೃಷಿಯಲ್ಲಿ ಅವಲಂಬಿತ ಆಗಿರುವಂತಹ ಕುಟುಂಬಗಳು ಬಹಳ ಇದೆಯಲ್ಲ, ಅದು ಬಹಳ ಸಮಾಧಾನ ವಿಷಯ ಮತ್ತು ಸಂತೋಷದ ವಿಷಯ ಸರ್. ಮೂಲತಃ ಬ್ಯಾಹಟ್ಟಿ ಗ್ರಾಮ ಕೃಷಿಯಲ್ಲೇ ತೊಡಕೊಂಡಂತ ಊರು ಸರ್. ತಲತಲಾಂಧ್ರದಿಂದ ಕೃಷಿ ಮಾಡ್ಕೊಂತ ಬಂದಿರುವಂತ ಗ್ರಾಮ ಸರ್ ಬ್ಯಾಹಟ್ಟಿ. ಬ್ಯಾಹಟ್ಟಿ ಸುತ್ತಮುತ್ತಲ ಹಳ್ಳಿಗಳು ಪ್ರತಿಯೊಂದು ಕೃಷಿ ಪ್ರಧಾನ ಗ್ರಾಮಗಳೇ ಸರ್. ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ ಇದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಇಲ್ಲಿ ಮೂಲತಃ ರೈತಾಪಿ ವೃತ್ತಿ ಇರೋದೇ ಪ್ರಮುಖ ಅಂಶ ಸರ್. ನಂತರ ಇತ್ತೀಚೆಗೆಲ್ಲ ವಾಣಿಜ್ಯಮಯವಾಗಿ ಬೆಳೆದು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಸರ್ ಧಾರವಾಡ ಮತ್ತು ಹುಬ್ಬಳ್ಳಿ. ಅದಕ್ಕಿಂತ ಪೂರ್ವದೊಳಗೆ ಎಲ್ಲನೂ ಸಂಪೂರ್ಣ ಕೃಷಿಕ ಪ್ರಧಾನ ಊರುಗಳೇ ಸರ್. ಪರೀಕ್ಷಿತ ಗೌಡ್ರೆ, ಬ್ಯಾಟಿ ಭಾಗ ಧಾರವಾಡದಿಂದ ನವಲಗುಂದ, ಧಾರವಾಡದಿಂದ ನವಲಗುಂದ ಮಾರ್ಗ 20 ಕಿಲೋಮೀಟರ್ ಸರ್. ಅಲ್ಲೆಲ್ಲ ಹಿಂಗಾರಾಗಲಿ ಮುಂಗಾರು ಆಗಲಿ, ಮುಂಗಾರು ಮುಗೀತು. ಈಗ ಮುಂಗಾರಿನಲ್ಲಿ ಏನು ಬೆಳೆದ್ರಿ? ಸಾಮಾನ್ಯವಾಗಿ ದ್ವಿದಳ ಧಾನ್ಯದ ಪೈಕಿ ಅಂತಂದರೆ ಹೆಸರು, ಉದ್ದು, ನಂತರ ಅವ್ರವ್ರ ಅನುಕೂಲಕ್ಕೆ ತಕ್ಕಾಗೆ ಮೆಕ್ಕೆಜೋಳ ಹಾಕ್ತಾರೆ, ಸೂರ್ಯಕಾಂತಿ ಹಾಕ್ತಾರೆ, ಸ್ವಲ್ಪ ಭಾಗ ಬಿಟಿ ಹತ್ತಿ ಹಾಕ್ತಾರೆ, ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗೆ ಬೆಳೀತಾರೆ ಸರ್. ಆ ವರ್ಷದ ಮಳೆಗಾಲ, ಆ ವರ್ಷದ ವಾತಾವರಣ, ಹವಾಗುಣದ ಮೇಲೆ ಅವಲಂಬಿತ ಆಗಿರ್ತದೆ ಸರ್. ಅದರಿಂದ ರೈತರಿಗೆ ಮಳೆಗಾಲ ಆಗಿ ಚೆನ್ನಾಗಿ ಒಳ್ಳೆ ಫಸಲು ಬಂದು ಭೂಮಿ ಕೈ ಹಿಡಿತೈತೆ ಸರ್. ಇಲ್ಲ ಅಂತಂದರೆ ಅತಿವೃಷ್ಟಿ, ಅನಾವೃಷ್ಟಿ ಈ ರೀತಿಯೂ ತೊಂದರೆ ಭಾಳ ಆಗಿದಾವೆ ಸರ್. ಮುಂಚಿನಿಂದನೂ ಆಗ್ಯಾವು, ಕಳೆದ ವರ್ಷನೂ ಆಯಿತು. ಕಳೆದ ವರ್ಷ ಅಂತೂ ಸಂಪೂರ್ಣ ಬರಗಾಲ ಸರ್. ಈ ವರ್ಷ ಸ್ವಲ್ಪ ಸಮಾಧಾನ ನಿಟ್ಟಿಸ್ರು. ಮುಂಗಾರು ಹಿಂಗಾರು ಆಶಾದಾಯಕವಾಗಿದೆ ಅಂದ್ಕೊಂಡಿದ್ದೀವಿ. ಈಗ ಶುರು ಆಗಿದೆ ಹಿಂಗಾರು. ನಂತರ ಇನ್ನು ಭೂಮಿ ಹದ ಮಾಡಿ ಬಿತ್ತನೆ ಕೆಲಸ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಶುರುವಾಗ್ತವೆ. ಈಗ ಒಂದು 30-40 ವರ್ಷಗಳಿಂದ ಈ ಕೃಷಿ ಕ್ಷೇತ್ರ ಭಾಳ ಸ್ಥಿತ್ಯಂತರಗಳನ್ನು ಅನುಭವಿಸ್ತದೆ. ಉಚ್ಚರ ಕಾಲದಲ್ಲಿರುವಂಥದ್ದು ಈಗ ನಿಧಾನವಾಗಿ ಕಡಿಮೆ ಆಗುವತ್ತ ಬಂದಿದೆ. ಆವಾಗಿನ ಕೃಷಿ ವಲಯಕ್ಕೂ ಈಗಿನ ಕೃಷಿ ವಲಯಕ್ಕೂ ಭಾಳ ವ್ಯತ್ಯಾಸ ಆಯ್ತು ಸರ್. ಯಾವ ಥರ ಅಂತಂದ್ರೆ ಸರ್, ಅವಾಗೆಲ್ಲ ಎತ್ತಿನಿಂದನ ಉತ್ತಿ ಬಿತ್ತಿ ಬೆಳೀತಿದ್ರು ಭೂಮಿನ. ಸಾಕಷ್ಟು ಪ್ರಮಾಣದೊಳಗೆ ಎತ್ತಿನಿಂದ ಬರೋ ಸಗಣಿ ಗೊಬ್ಬರ ಸಿಗ್ತಿತ್ತು. ಪರಂಪರಾಗತವಾಗಿ ಬಂದಿರುವಂಥದ್ದು ಈಗ ಬಿಟ್ಟು ನಾವು ಯಾವಾಗ ಈ ಯಾಂತ್ರೀಕೃತ ಕೃಷಿ ಒಳಗೆ ತೊಡ್ಕೊಂಡವಿ. ತದನಂತರ ಈಗೆಲ್ಲನೂ ರಾಸಾಯನಿಕ ಬಳಕೆ ಮಾಡಾಕತ್ತವಿ. ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು, ಕೀಟನಾಶಕಗಳು, ಕಳೆನಾಶಕಗಳು ಸಂಪೂರ್ಣ ಅದಕ್ಕೆ ಅವಲಂಬಿತ ಆಗಿಂದ ಅನಿವಾರ್ಯತೆ ಅವಲಂಬಿತ ಆಗಿರು ಈಗ. ಆದ್ರಿಂದ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅದರಿಂದ ತೊಂದರೆ ಜಾಸ್ತಿ ಆಗ್ತಾ ಇದೆ. ನಾವು ಸಣ್ಣವರಿದ್ದಾಗ ನೋಡ್ತಿದ್ವಿ, ಪ್ರತಿ ಮನೆಗೊಂದು ತಿಪ್ಪೆ ಇರ್ತಿತ್ತು. ಅವಶ್ಯವಾಗಿ ತಿಪ್ಪೆ ಬೇಕೇ ಸರ್? ಈಗ ಆ ತಿಪ್ಪೆಗಳು ಮಾಯಾಗ್ಯಾವ. ಮಾಯಾಗ್ಯಾವ ಸರ್. ಯಾಕಂತಂದ್ರೆ ಎತ್ತುಗಳ ಜಾಗದೊಳಗೆ ಎತ್ತುಗಳು ಟ್ರ್ಯಾಕ್ಟರ್ ಬಂದ್ರು ರೀ. ಟ್ರ್ಯಾಕ್ಟರ್ ಬಂದ ನಂತರ ಈಗ ಯಾಂತ್ರೀಕೃತ ಕೃಷಿ ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಯಾರ ಮನೆಯಾಗೂ ಎತ್ತುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗೈತೆ ರೀ. ಎಲ್ಲೋ ಒಬ್ರು ಮಾಡ್ಬೇಕಂತಾರೋ ಅವ್ರ ಮನಸ್ಥಿತಿ ಕರೆಕ್ಟ್ ಇಟ್ಕೊಂಡು ಅದನ್ನ ಇಲ್ಲಪ್ಪ ನಾವು ಎತ್ತಿನ ಕಟ್ಟೇಬೇಕು ಮನ್ಯಾಗ ಅಂತನ್ನುವಂತರಷ್ಟೇ ಎತ್ತುಗಳನ್ನು ಕಟ್ಟಿದಾರೆ. ಇಲ್ಲಾಂದ್ರೆ ಯಾರಿಗೆ ಎತ್ತಿನ ಕಟ್ಟಕ್ಕ ಆಗತ್ತಿಲ್ಲ ರೀ. ಈಗ ಯಾಕಂತಂದ್ರೆ ಈಗಿನ ದಿನಮಾನದೊಳಗೆ ಎಲ್ಲ ವಾಣಿಜ್ಯಮಯ ಆಗ್ಬಿಟ್ಟತಿ. ಆ ಉದ್ದೇಶಕ್ಕೆ ಏನಾಗೈತ್ರಿ, ಈಗ ಯಾರು ವಾಣಿಜ್ಯೇತರ ಬೆಳೆಗಳನ್ನು ಹಾಕೋದು ಬಿಟ್ಟಾರೀ ಜನ. ಎಲ್ಲರೂ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ದುಡ್ಡು ಅವಶ್ಯಕತೆ ಜಾಸ್ತಿ ಆದಂಗೆ ಎಲ್ಲರೂ ನಾವೀಗ ವಾಣಿಜ್ಯ ಬೆಳೆಗಳನ್ನ ಜಾಸ್ತಿ ಬೆಳೆಯಕತ್ತೀವಿ. ಹಂಗಾಗಿ ವಾಣಿಜ್ಯ ಬೆಳೆಗಳನ್ನ ಹೊರತುಪಡಿಸಿದ್ರೆ ಗೋಧಿ, ಜೋಳ ಅಂದ್ರೆ ಎತ್ತಿ ಹೊಟ್ಟು ಮೇವು ಬೇಕಾಗುವಂಥದ್ದನ್ನು ಯಾವ್ದನ್ನು ಬೆಳೆಯಕತ್ತಿಲ್ಲ. ಆಮೇಲೆ ಕೃಷಿ ಕೂಲಿ ಕಾರ್ಮಿಕರ ಕೊರತೆ ತುಂಬಾ ಕಾಡ್ತಾ ಇದೆ ಸರ್. ಹಂಗಾಗಿ ಈಗ ಹೇರಳವಾಗಿ ಸಿಗ್ತಿತ್ತು. ಪ್ರತಿಯೊಬ್ಬರು ಕೂಡ ಈಗ ಸಾಧಾರಣ ನಾನು 2015 ಇಸವಿವರೆಗೂ ನಾನು ಎತ್ತುಗಳನ್ನ ಕಟ್ಟಿ ಬಾಳೆ ಮಾಡಿದವ್ರಿ ಹೊಲದಾಗ. ಯಾವಾಗ ಕೃಷಿ ಕಾರ್ಮಿಕರ ಕೊರತೆ ಚಲವಾತ ಅವಾಗಿನಿಂದ ಎತ್ತಿನ ಕಟ್ಟುವುದು ತೊಂದರೆ ಭಾಳ ಆತ್ರಿ. ಹೊಟ್ಟು ಮೇವು ದಾಸ್ತಾನು ಮಾಡೋದು ತೊಂದರೆ. ಎಲ್ಲ ರೀತಿಯಿಂದ ಆಗುತ್ತಿದ್ದ ಕೆತ್ತಗಳ ಜಾಗದಾಗ ಟ್ರ್ಯಾಕ್ಟರ್ ಆವರಿಸ್ಕೊಂಡು ಕೃಷಿ ಯಾಂತ್ರೀಕರಣ ಆತ. ಯಾಂತ್ರೀಕರಣ ಆಗಿಂದ ಈಗಂತೂ ಎಲ್ಲ ಮುಂಗಾರಿನೊಳಗೆ ಹೆಸರು ಉದ್ದು ಎಲ್ಲ ಮಷಿನ್ ಹಾರ್ವೆಸ್ಟ್ ಮಾಡಾಕತ್ತವ. ಈಗ ರಾಸಾಯನಿಕರಣ ಜೊತೆನೂ ಯಾಂತ್ರೀಕರಣ ಆಗೈತ್ರಿ ಸರ್. ಅನಿವಾರ್ಯಕ್ಕೆ ನಾವು ಹೊಂದ್ಕೋಬೇಕಾದಂತ ಪರಿಸ್ಥಿತಿ ಬಂದತ್ರಿ ಈಗ. ಇಲ್ಲ ಅಂತಂದ್ರ ನಮ್ ಕೃಷಿಗೆ ಲೈಫ್ ಇಲ್ರಿ. ಈಗ ತಜ್ಞರು ಹೇಳ್ತಾರ್ರಿ, ಹೊಲಗಳಿಗೆ ಬೇಕಾಗಿರುವಂತದ್ದು ಸಾವಯವತೆ ಅಂದ್ರೆ ಊಟ ಬೇಕು. ಮೊದಲ ಊಟ ಆದ್ಮೇಲೆ ನೀವು ಆರಾಮಿಲ್ಲ ಅಂದ್ರೆ ಗುಳಿಗೆ ತಗೋರಿ. ಆದ್ರೆ ಊಟನೇ ಇಲ್ಲ, ಬರೀ ಗುಳಿಗೆ ಆಗ್ಬಿಟ್ಟದ. ಅಂದ್ರೆ ಔಷಧಗಳನ್ನೇ ಜಾಸ್ತಿ ಕೊಡ್ತಾ ಇದ್ದೀವಿ ಭೂಮಿಗೆ. ಸಹಜವಾಗಿರಿ, ಈಗ ಈ ಹಿಂದೆ ಮಾತಾಡಿದ ಪ್ರಕಾರ ಎತ್ತುಗಳ ಜಾಗ ಯಾಂತ್ರೀಕೃತವಾಗಿ ಬಿಟ್ಟ ನಂತರ ಅದು ಮಾಡಕ್ಕೆ ಯಾರಿಂದನೂ ಸಾಧ್ಯ ಆಗತ್ತಿಲ್ಲ. ಈಗ ಆ ಪರಿಸ್ಥಿತಿ ಬಂದು ನಿಂತತ್ ಈಗ. ಹಂಗಾಗಿ ನೀವು ಹೇಳಿದ ಪ್ರಕಾರ ಸಾವಯವ ಅಡಿಯೊಳಗೆ ಹೋಗ್ಬೇಕಂತಂದ್ರೆ ಒಮ್ಮೆಲೆ ನಾವು ಸಾವಯವಕ್ಕೆ ಅಡಿ ಇಟ್ಟಿವಿ ಅಂದ್ರೆ ರೈತರ ಆರ್ಥಿಕ ಪರಿಸ್ಥಿತಿ ಭಯಂಕರ ಪೆಟ್ಟು ಕೊಡ್ತತಿ. ನೀವು ಹೇಳಿದ್ರು ಖರೆ. ಈಗ ಹೆಸರು ಬೆಳೆದ್ರಲ್ರಿ, ಎಷ್ಟೋ ಜನ ರೈತರು ಏನು ಮಾಡ್ರಿ, ಹೆಸರು ಜೊತೆ ಕಸ ಬಂದಿತ್ತು, ಅದು ಕಸ ತೆಗಿಲಿಕ್ಕೆ ಆಗಿಲ್ಲ ಅವ್ರಿಗೆ. ಆಗಂಗಿಲ್ಲ ಸರ್, ಅದು ಹೆಸರಿಗಿಂತ ಕಸನೇ ಜಾಸ್ತಿ ಜಾಸ್ತಿ. ಹೀಗಾಗಿ ಎಷ್ಟೋ ಜನ ರೈತರು ಆ ರಾಸಾಯನಿಕ ಸಹಿತ ಮಾಡ್ಲಿಕ್ಕೆ ಆಗಿಲ್ಲ, ವಿಶೇಷವಾಗಿ ರೋಣ ತಾಲೂಕಿನೊಳಗೆ ಬಹಳ ಬಾಳಿಸಿ. ಆಮೇಲೆ ಈ ವರ್ಷ ವಿಶೇಷವಾಗಿ ಹೆಸರು ಒಕ್ಕಣೆ ಟೈಮ್ನಾಗ ಮಳೆ ಸಾಕಷ್ಟು ಪ್ರಮಾಣದೊಳಗೆ ಕಾಡತ್ರಿ. ಸೊ ಹಂಗಾಗಿ ಹೆಸರು ಬಂದಂಥ ಟೈಮ್ನಾಗ ಅದನ್ನ ಒಕ್ಕಣೆ ಮಾಡಿ ಒಣಗಿಸಕ್ಕೆ ಸಹಿತ ಬಿಸಿಲಿನ ಕೊರತೆ ಆತ. ಹಿಂಗೆ ಪ್ರತಿಯೊಂದು ರೀತಿಯಿಂದನೂ ವರ್ಷದಿಂದ ವರ್ಷಕ್ಕೆ ರೈತರಿಗೆ ಯಾವ್ದಾರ ರೀತಿ ಒಂದು ಸಮಸ್ಯೆ ಹಾಕೊಂತನ ಬರಾಕತೈತಿ. ಅದಕ್ಕೆ ನಿರ್ದಿಷ್ಟ ಪರಿಹಾರ ಯಾರಿಗೂ ಕೊಡಕ್ಕಾಗಿಲ್ಲರಿ, ಅದಾಗಂಗಿಲ್ಲ ಅಂತ ನನ್ನ ಅನಿಸಿಕೆ ರೀ. ಪರೀಕ್ಷಿತ ಗೌಡ ಹಿರೇಗೌಡರವ್ರೆ, ಒಂದು ಉತ್ತಮ ಪೀಠಿಕೆಯನ್ನು ಕೊಟ್ಟರು ನೀವು. ಯಾಕಂದ್ರೆ ರೈತರ ಒಂದು ಸ್ಥಿತಿಗತಿಗಳು ಹೆಂಗದಾವು ಸದ್ಯಕ್ಕೆ ಅಂದರೆ, ನಾವು ಎಷ್ಟೇ ವಿಜ್ಞಾನ ಮುಂದುವರಿಲಿ, ನಾವು ಎಷ್ಟೋ ವಿಶ್ವವಿದ್ಯಾಲಯಗಳು ಬರಲಿ, ಎಷ್ಟೋ ತಜ್ಞರು ನಮಗೆ ಸಹಾಯ ನೀಡಲಿ, ಎಷ್ಟೋ ಮಾಹಿತಿ ನಮಗೆ ಸಿಗಲಿ, ಆದರೆ ಆ ಮೂಲ ಒಂದು ಪೆಟ್ಟಾಗಿದೆಯಲ್ಲ, ಆ ಪೆಟ್ಟಿನಿಂದ ಹೊರಗೆ ಬರಬೇಕಲ್ಲ, ಅದಕ್ಕೆ ನಮ್ಮ ಕೃಷಿಕರು ಪ್ರಯತ್ನ ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ವಿಷಯಕ್ಕನ್ನು ಬರೋಣ. ಪರಿಸ್ಥಿತಿ ಗೌಡ ಹಿರೇಗೌಡರವರೇ, ಇಂಥ ಒಂದು ಸವಾಲುಗಳ ಮಧ್ಯನೂ ಕೂಡ ತಾವು ಯಶಸ್ವಿ ಬೀಜೋತ್ಪಾದಕರಾಗಿರಿ, ಅದು ಭಾಳ ಹೆಮ್ಮೆಯ ವಿಷಯ. ಇವತ್ತು ನಮ್ಮ ರೈತ ಬಾಂಧವರಿಗೆ ಒಳ್ಳೆ ಬೀಜಗಳು ಸಿಗೋದಿಲ್ಲ. ಪ್ರತಿ ಮನೆಗಳೂ 1-2 ಚೀಲ ರೈತ ಬೀಜಗಳು ಇದೇ ಇರ್ತಿದ್ವು. ಹೀಗಾಗಿ ಅವಾಗ ಬಾಧಕ ಇರ್ತಿದ್ಲಿ. ಈಗ ಅವ್ರು ರೈತರು ಬೀಜಗಳಿಗೆ ಹೋರಾಡ್ತಾ ಇದ್ದಾರೆ, ಸರದಿ ಸಾಲಿನಲ್ಲಿ ನಿಂತು ರೈತ ಸಂಪರ್ಕ ಕೇಂದ್ರಗಳಲ್ಲೇ ತಗೊಳ್ತಾರೆ. ಆಮೇಲೆ ಕೆಲವೊಮ್ಮೆ ಹೊರಗಡೆ ಖಾಸಗಿ ಕಂಪನಿಗಳ ಬೀಜಗಳಿಗೆ ಮಾರು ಹೋಗಿ ಹೋಗ್ತಾರೆ, ಮೋಸ ಹೋಗ್ತಾರೆ ಎಷ್ಟೋ ಜನ. ಸುಮಾರು ಹಿಂಗಾಗಿದೆ. ಹಿಂಗಾಗಿ ಆ ಬೀಜಗಳನ್ನು ಪಡೆಯುವುದೇ ರೈತರಿಗೆ ಇವತ್ತು ಸವಾಲು. ಆದರೆ ನೀವು ರೈತರಿಗೆ ಬೀಜವನ್ನು ನೀಡಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತೀರಿ. ಕೃಷಿ ವಿಶ್ವವಿದ್ಯಾಲಯದ ಸಹಕಾರದೊಂದಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೊಟ್ಟಂಥ ಬೀಜಗಳನ್ನು ತಾವು ಮಡಿ ಮಾಡಿ ಪಾತಿ ಮಾಡಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ತಯಾರು ಮಾಡಿ ಅವರಿಗೆ ದಾರಿ ಎಳೆದು ಕೊಟ್ಟಿದ್ದೀರಿ. ಹೀಗಾಗಿ ಸಾವಿರಾರು ರೈತರು ನಿಮ್ಮಿಂದ ಲಾಭ ಪಡೆದಾರೆ. ನಿಮಗೆ ಮೊಟ್ಟ ಮೊದಲ ಅಭಿನಂದನೆಗಳು. ಅದಕ್ಕೆ ನಿಮಗೆ ಶ್ರೇಷ್ಠ ಬೀಜೋತ್ಪಾದಕ ಕೃಷಿಕ ಅಂತ ಹೇಳ್ಕೊಟ್ಟಿದ್ದೆ. ಹೆಂಗೆ ಅದು? ಭಯಂಕರ ಹೆಮ್ಮೆಯ ಸಂಗತಿ ಆಗೈತೆ ಸರ್. ನನ್ನ ವೈಯಕ್ತಿಕ ಯಾಕಂತಂದ್ರೆ ನಾನು 25 ವರ್ಷ ಆತ್ರಿ ಕೃಷಿ ಒಳಗೆ ತೊಡ್ಕೊಂಡೆ. ಮೂಲತಃ ಕೃಷಿ ಪ್ರಧಾನ ಕುಟುಂಬದಿಂದ ಬಂದವ. ನಮ್ಮ ತಂದೆಯವರು ಇಂಜಿನಿಯರ್ ಆದರೂ ಕೂಡ ನಮ್ಮ ಬಹಟಿಯಲ್ಲಿ ವಾಸಿದ್ರು. ಅಲ್ಲಿ ಅವರು ಕೃಷಿಕರಾಗಿದ್ದರು. ನಮ್ಮ ತಾತನವರು ಅಜ್ಜ ಅವರು ಕೂಡ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿ ಅಗ್ರಿ ಯೂನಿವರ್ಸಿಟಿಯಿಂದ ರಿಟೈರ್ ಆದರು. ಅವರು ಪ್ರೇರಣೆ ಅವ್ರ ಪ್ರೋತ್ಸಾಹದಿಂದ ಕಳೆದ 25 ವರ್ಷದಿಂದ ನಾನು ಈಗ ನಮ್ಮ ತಂದೆ ಮತ್ತು ನಮ್ಮ ಅಜ್ಜ ಯಾರೂ ಇಲ್ಲ ನಮ್ಮೊಟ್ಟಿಗೆ, ಎಲ್ಲ ತೀರು ಹೋಗ್ಯಾರ. ಆದರೂ ನಾನು ಅದನ್ನೊಂದು ಪ್ರೇರಣೆ ಪಡ್ಕೊಂಡು ಅವ್ರು ಹಾಕಿಕೊಟ್ಟಿದ್ದ ಅಡಿಪಾಯದಿಂದ ಮುಂದೆ ಬಂದು ಕಳೆದ 25 ವರ್ಷದಿಂದ ಕೃಷಿ ಒಳಗೆ ತೊಡ್ಕೊಂಡೇನಿ ರೀ. ಕೃಷಿ ಒಳಗೆ ತೊಡ್ಕೊಂಡಿಂದ ಸಾಮಾನ್ಯವಾಗಿ ಸಾಮಾನ್ಯ ರೈತರಂಗೆ ನಾನು ಕೃಷಿ ಮಾಡ್ಕೊತಾನೆ ಬರ್ತಿದ್ದೆ. ಯಾವಾಗ ನನಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬೀಜ ಈ ಥರನೂ ಬಿತ್ತಿ ಬೆಳೆದು ಅವ್ರಿಗೆ ಪುನಃ ಕೊಡ್ಬೋದು ಅನ್ನುವಂಥದ್ದ ವಿಚಾರಧಾರೆ ನನಗೆ ತಿಳಿದ ನಂತರ ನಾನು ಅಲ್ಲಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದೆ. ನಾನು ನೋಂದಾವಣಿ ಮಾಡಿಸ್ಕೊಂಡೆ. ನೋಂದಾವಣಿ ಮಾಡಿಸ್ಕೊಂಡ ನಂತರ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ಅವರಲ್ಲಿಂದ ನಮ್ಗೆ ಬಿತ್ತನೆ ಮಾಡಲಿಕ್ಕೆ ಬೀಜ ಮುಂಗಾರಿನಲ್ಲಿ ಹೆಸರು ಉದ್ದು ಸೋಯಾಬೀನ್ ಮುಂಗಾರಿನಲ್ಲಿ ಬರುವಂಥ ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂಗೆ ಯಾವ ಬೀಜಗಳು ಬೇಕಾಗ್ತಾವಲ್ಲ ಅವನ್ನ ಅಲ್ಲಿಂದ ತೊಗೊಂಬಂದು ಬಿತ್ತಿ ಬೆಳೆದು ಅಧಿಕಾರಿಗಳು ಬಂದು ಒಂದು ಸತಿ ಅಥವಾ 2 ಸತಿ ಭೂಮಿಗೆ ಬಂದು ತಪಾಸಣೆ ಮಾಡ್ತಿದ್ರು ರೀ. ಅದಕ್ಕೆ ಯಾವ ಹಂತದೊಳಗೆ ಏನು ಬೇಕನ್ನುವಂತೆಲ್ಲ ಸಲಹೆ ಸೂಚನೆಗಳನ್ನ ಅವ್ರ ಕಡೆಯಿಂದ ಪಡ್ಕೊಂಡು ಯಶಸ್ವಿಯಾಗಿ ಬೆಳೆದು ನಾನು ಪುನಃ ಅಗ್ರಿಕಲ್ಚರ್ ಆಫ್ ಸೈನ್ಸ್ ಯೂನಿವರ್ಸಿಟಿ ಬೀಜ ಘಟಕಕ್ಕೆ ನಾನು ಬೀಜ ಒಯ್ದು ಕೊಡ್ತಿದ್ದೆ. ಬೀಜ ಒಯ್ದು ಕೊಡೋಕ್ಕಿಂತ ಮುಂಚೆ ನಮ್ಮ ಬೀಜನ ಮೊಳಕೆ ಪ್ರಮಾಣ ಚೆಕ್ ಮಾಡೋದು ಅಂತ ಜರ್ಮಿನೇಷನ್ ಟೆಸ್ಟ್ ಅಂತ ಕರೀತಾರೆ. ಆ ಜರ್ಮಿನೇಷನ್ ಟೆಸ್ಟ್ ಒಂದೊಂದು ಕಾಳಿಗೆ ಒಂದೊಂಥರ ಅವಧಿ ಅದಾವ್ರಿ. 10 ದಿವಸ 12 ದಿವಸ 15 ದಿವಸ ನಾವು ಯಾವ ಕಾಳು ತೊಗೊಂಡು ಹೋಗಿ ಬಿತ್ತನೆ ಬೆಳೆದು ಮಾಡಿಕೊಟ್ಟಿರ್ತಿದ್ವಲ್ಲ ಬೀಜ ಮೊಳಕೆ ಪ್ರಮಾಣ ಚೆಕ್ ಮಾಡಿದ ನಂತರ ನಮಗೆ ದಾಸ್ತಾನು ಮಾಡೋಕೆ ಅವಕಾಶ ಕೊಡ್ತಿದ್ರು. ದಾಸ್ತಾನು ಮಾಡಿ ಆದ ನಂತರ ಅದನ್ನು ಸಾಣಿಗೆ ಹಾಕೋದು ಅಂತ ಕರೀತಾರೆ, ಅಂದ್ರೆ ಪ್ರೊಸೆಸಿಂಗ್ ಅಂತ ಕರೀತಾರೆ. ಪ್ರೊಸೆಸಿಂಗ್ನ ಮಾಡಿ ಆದಮೇಲೆ ಒಳ್ಳೆ ಗುಣಮಟ್ಟದ ಕಾಳುಗಳನ್ನು ನಮ್ಮ ಸಹಪಾಠಿ ರೈತರುಗಳಿಗೆ ವಿತರಣೆ ಮಾಡೋಕೆ ಅಂದ್ರೆ ಅಲ್ಲಿಂದ ಮಾರಾಟ ಮಾಡೋಕೆ ಅವ್ರು ಇಟ್ಕೊತಾರೆ ಒಳ್ಳೆ ಗುಣಮಟ್ಟದ ಬೀಜಗಳನ್ನು. ಸಣ್ಣನ ಕಾಳು ಹುಟ್ಟದೇ ಇರುವಂಥ ಕಾಳು ಅವನ್ನೆಲ್ಲ ಸಾಣಿಗೆ ಹಾಕಿದ ನಂತರ ಉಳಿದಂಥ ಕಾಳುಗಳನ್ನು ನಮ್ಗೆ ವಾಪಸ್ ಕೊಡ್ತಾರೆ. ಅವನ್ನ ನಾವು ತೊಗೊಂಬಂದು ಸಪ್ರೇಟ್ ಆಗಿ ಬೇರೆ ಕಡೆ ಮಾರ್ಕೋಬೋದು, ಇಲ್ಲ ಮನೆಗೆ ಬಳಕೆ ಮಾಡ್ಕೋಬೋದು. ಆ ಥರ ಪರಿಪಾಠ ಮುಂದುವರ್ಕೊತ ಬಂದಿದ್ದು ನಮ್ಮ ಉಳಿದ ರೈತರಿಗೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ನಿಂದ ಬೀಜ ಘಟಕದಿಂದ ಉತ್ತಮ ಗುಣಮಟ್ಟದ ಬೀಜಗಳನ್ನು ಕೊಡ್ತಾ ಇದ್ದಾರೆ ರೀ ಅವರು. ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ 2 ಹಂತದ ಅಧಿಕಾರಿಗಳದಾರೆ ರೀ. ವಿಶೇಷ ಅಧಿಕಾರಿಗಳು ಬೀಜ ವಿತರಣಾ ಅಧಿಕಾರಿಗಳು ಅಂತ 2 ಭಾಗದೊಳಗೆ ಅವರು ತಮ್ಮ ತಮ್ಮ ಕಾರ್ಯವೈಖರಿಯೊಳಗೆ ಕೆಲಸ ಮಾಡ್ತಾರೆ ರೀ. ಅದರ ಪ್ರಕಾರ ನಮಗೆ ಅನುಕೂಲತೆಗಳಾಗ್ಯವ. ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಪರೀಕ್ಷಿತ್ತಗೌಡ ಹಿರೇಗೌಡರವ್ರೆ. ಇವತ್ತು ನಮ್ಮ ರೈತ ಬಾಂಧವ್ರು ರೀ ಒಂದು ಸಾಮಾನ್ಯ ಬೆಳೆ ಬೆಳಿಲಿಕ್ಕೆ ಕಷ್ಟಪಡ್ಲಿಕ್ಕೆತ್ತಾರ. ಅಂದರೆ ಸವಾಲುಗಳು ಭಾಳ ಅದ. ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ, ಮಳೆ ಆಗ್ತದೆ, ಮಳೆ ಆಗೋದಿಲ್ಲ. ಆಮೇಲೆ ಸಾಕಷ್ಟು ರಾಸಾಯನಿಕಗಳು ಯೂರಿಯಾಗಳನ್ನು ಬಳಸಬೇಕಾಗ್ತದೆ. ಇವತ್ತು ಹುಡುಕಾಡಿದ್ರೆ ತಿಪ್ಪೆ ಗೊಬ್ಬರ ಸಿಗೋದಿಲ್ಲ. ರೈತ ಸಂಪರ್ಕ ಕೇಂದ್ರದೊಳಗೆ ಸಾವಯವ ಗೊಬ್ಬರ ತೊಗೊಂಬರ್ತಾರೆ, ಅದಕ್ಕೂ ಕೂಡ ಸಾಕಷ್ಟು ಕಷ್ಟಪಟ್ಟು ತೊಗೊಂಬರ್ತಾರೆ. ಅಂದರೆ ಸಾಮಾನ್ಯ ಕೃಷಿಗೇನೆ ಇವತ್ತು ಭಾಳ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ನಮ್ಮ ರೈತ ಬಾಂಧವರಿಗೆ ಅದ. ಹೀಗಾಗಿ ವಾಣಿಜ್ಯ ಬೆಳೆಗಳನ್ನು ಅವರು ಬೆಳಿಬೇಕು ಅಂತಾರೆ. ಅಂದರೆ ಕಬ್ಬು ಸೂರ್ಯಪಾನ ಇಂಥವೆಲ್ಲ ಬೆಳೆದ್ರೆ ಅಂದರೆ ಏನಾಗ್ತದೆ, ನಮಗೆ ವರಮಾನ ಬರ್ತದೆ. ಕಬ್ಬಂತೂ ಕೆಲಸ ಭಾಳ ಕಡಿಮೆ ಅಂತೇಳಿ ಇವತ್ತು ಉತ್ತರ ಕರ್ನಾಟಕದೊಳಗೆ ಕಬ್ಬಿನ ಒಂದು ಕ್ರಾಂತಿ ಆಗತ್ತೆ. ಹಾಂ, ಕ್ರಾಂತಿ ಆಗತ್ತದೆ. ಕಬ್ಬು ಬೆಳೆಯವರ ಸಂಖ್ಯೆ ಜಾಸ್ತಿ ಆಗಿದೆ. ಕಬ್ಬು ಬೆಳೆದು ಇವತ್ತು ಸವಳು ಜವಳು ಆಗಿಬಿಟ್ಟವು ಭೂಮಿ. ಯಾಕಂದರೆ ಯೂರಿಯಾಗಳನ್ನು ಬಳಸ್ತಾರೆ, ಅದು ದೊಡ್ಡ ಸವಾಲು. ಈಗ ಬೀಜೋತ್ಪಾದನೆ ಮಾಡಬೇಕು, ಅದು ಉತ್ಪಾದನೆ ಮಾಡೋದು. ನೀವು ಸುಮ್ಮ ಬೆಳೆದು ನಿಮ್ಮ ಮನೆಗೆ ಉಪಯೋಗ ಮಾಡೋದು ಅಥವಾ ನಾವು ಮಾರುಕಟ್ಟೆ ಕೊಡೋದಲ್ಲ. ಹೆಂಗೆ ನಿಮ್ಮ ಹೆಸರು ಪರೀಕ್ಷಿತ ಗೌಡ ಅದ, ನಿಮ್ಮ ಬೀಜ ಪರೀಕ್ಷೆಗೆ ಒಳಗಾಗ್ತದೆ ಅಂದರೆ ಇದು ಮತ್ತೆ ಹೊಳ್ಳಿ ಹುಟ್ಟುತ್ತೋ ಇಲ್ಲೋ ಅಂತೇಳಿ ಆ ಒಂದು ಗ್ಯಾರಂಟಿ ನೀವು ಕೊಡಬೇಕಾಗ್ತದೆ. ಭಾಳ ಒಂದು ಅಚ್ಚುಕಟ್ಟಾಗಿ ಕರಾರುವಕ್ಕಾಗಿ ನೀವು ಕೃಷಿ ಮಾಡಬೇಕಾಗ್ತದೆ. ಈ ಬೀಜೋತ್ಪಾದನೆ ಮಾಡಬೇಕು ಅಂದ್ರೆ ಯಾವ್ಯಾವ ಮೂಲಭೂತ ಅಂಶಗಳು ಅದಾವು? ನೀವು ಆರಂಭಿಕವಾಗಿ ಹೆಂಗೆ ಬಿತ್ತನೆ ಮಾಡಲಿಕ್ಕೆ ಆರಂಭ ಮಾಡ್ತೀರಿ? ಹೇಗೆ ಅದು ಮುಂದುವರೆದು ಬೆಳಿಲಿಕ್ಕೆ ಮತ್ತು ಸಾಕಷ್ಟು ಕಳಿಸಿದೊಳ್ಬೇಕಾಗ್ತದೆ? ತಮ್ಮ ಎಲ್ಲ ಕೃಷಿ ಪದ್ಧತಿಗಳೇನಿದೆ ಬೀಜೋತ್ಪಾದನೆ ಮಾಡಬೇಕು ಅಂತ ಅನ್ನೋ ಹಂಬಲ ಇರುವಂಥ ರೈತರಿಗೆ ಮಾರ್ಗದರ್ಶನ ಮಾಡ್ಬೋದಾ? ಮೊದಲೇದಾಗಿ ಯಥಾ ಪ್ರಕಾರ ನಾವೇನು ಸಾಂಪ್ರದಾಯಿಕವಾಗಿ ಹೊಲವು ಮುಂಚಿನಿಂದನೂ ಉತ್ತಿ ಬಿತ್ತಿ ಬೆಳೆಯುವಂಥ ಸಂಪ್ರದಾಯ ಇತ್ತಲ್ಲ ಅದೇ ತರನಾಗಿರ್ತದೆ. ಇದರೊಳಗೆ ಯಾವುದೇ ಬದಲಾವಣೆಗಳಿಲ್ಲರಿ. ಮಾಗಿ ಉಳುಮೆ ಅಂತಂದ್ರೆ ಬೇಸಿಗೆ ಟೈಮ್ನಲ್ಲಿ ಹೊಲ ಉಳುಮೆ ಮಾಡೋದು, ಆ ನಂತರ ಹಂಗೆ 15 ದಿವಸ ಅಥವಾ 20 ದಿವಸಕ್ಕೊಮ್ಮೆ ಹೊಲ ಉಳುಮೆ ಮಾಡ್ಕೊತಿರೋದು, ನಂತರ ಮಳೆ ಆದಮೇಲೆ 1 ಸತಿ 2 ಸತಿ ಹರಗೋದು, ಆಮೇಲೆ ಕರೆಕ್ಟ್ ನಕ್ಷತ್ರ ಪ್ರಕಾರ ತಿಥಿ ಪ್ರಕಾರ ಈ ಮುಂಗಾರು ಹಂಗಾಮ್ ರೀ. June 1st to 17th ಹೆಸರು ಬಿತ್ತನೆ ಮಾಡೋಕೆ ಸೂಕ್ತ ಸಮಯ ಅಂತೇಳಿ ಒಂದು ಯಾವಾಗಿದ್ರೂ ವಾಡಿಕೆ ಸರ್ ಅದು. ಅಂದ್ರೆ ಮೃಗಶಿರ ಮಳೆ ಮುಗಿಯೋಷ್ಟೊತ್ತಿಗೆ ಹೆಸರು ಬಿತ್ತನೆ ಮಾಡ್ಬೇಕನ್ನು. ಆ ಟೈಮ್ನೊಳಗೆ ನಮ್ಗೆ ದೇವ್ರ ಅನುಕೂಲತೆಯಿಂದ ಸರಿಯಾಗಿ ಮಳೆ ಆದ್ರೆ, ನಮ್ಮ ಭೂಮಿ ಸಾಕಷ್ಟು ಪ್ರಮಾಣದ ಹೊಳಸಿ ಆದ್ರೆ ನಮ್ಮ ಬಿತ್ತನೆ ಮಾಡೋಕೆ ಅನುಕೂಲ ಆಗ್ತತಿ. ಆ ಪ್ರಕಾರ ಸಾಂಪ್ರದಾಯಿಕ ಪದ್ಧತಿನೇ ಐತೆ ರೀ, ಇದರೊಳಗಿನ ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ಸಾಂಪ್ರದಾಯಿಕ ಪದ್ಧತಿಯೊಳಗೆ ಮಾಡೋದಿರ್ತತಿ. ವಿಶೇಷ ಕಾಳಜಿ ಏನಂತಂದ್ರೆ ರೀ, ಸರಿಯಾಗಿ ಅದನ್ನು ಬಿತ್ತನೆ ಮಾಡೋದ್ರಿಂದ ಹಿಡ್ಕೊಂಡು ನಾವು ಯಥ ಪ್ರಕಾರ ಮಾಡೋದು, ನಂತರ ಅದನ್ನು 20 ದಿವಸಕ್ಕೆ ಅಂತರ ಬೇಸಾಯ ಅಂದರೆ ಎಡಿಪಟ್ಟಿ ಹಿಡಿಯೋದು ಅಂತ ನಮ್ಮ ಆಡು ಭಾಷೆ ಒಳಗೆ ಹೇಳ್ತೇವೆ. ಎಡಿಪಟ್ಟಿ ಹಿಡಿಯೋದು, 22-23 ದಿವಸಕ್ಕೆ ಸಿಂಪರಣೆ ಮಾಡಬೇಕು, ಮೊದಲೇ ಸಿಂಪರಣೆ. ಯಾಕಂತಂದ್ರೆ ಈಗ ಭೂಮಿಯೊಳಗಿಂದ ಫಲ ಕೊಡುವಂಥದ್ದು ನಾವು ಪಡಿಬೇಕಂದ್ರೆ ರಾಸಾಯನಿಕ ಮಾಡಲೇಬೇಕಾಗೈತೆ ಪರಿಸ್ಥಿತಿ. ಯಾಕಂದ್ರೆ ಅದಕ್ಕೆ ಅಲ್ಲಿ ಭೂಮಿ ಗುಣಧರ್ಮ ಕಳ್ಕೊಳ್ಳತ್ತೆ ಅನ್ನೋ ಲೆಕ್ಕಕ್ಕಿದ್ದಾಗ ಅನಿವಾರ್ಯವಾಗಿ ಬಿತ್ತನೆ ಬೀಜ ಜೊತೆ ನಾವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತೇವೆ. ಅದೇ ಥರನ ಕ್ರಿಮಿನಾಶಕ ಬಳಕೆ ಮಾಡಲೇಬೇಕಾಗೈತ್ರಿ. ಕ್ರಿಮಿನಾಶಕ ಬಳಕೆ ಮಾಡಲಿಲ್ಲ ಅಂದ್ರೆ ಯಾವುದೇ ಥರನಾದ ಬೆಳೆ ನಮ್ಮ ಕೈಗೆ ಬಂದು ನಿಲ್ಕಂಗಿಲ್ಲರಿ. ಈಗಿನ ಪರಿಸ್ಥಿತಿ ಒಳಗೆ ರೋಗಬಾಧೆ ಸಿಕ್ಕಾಪಟ್ಟೆ ಕಾಡಾಕತ್ತೈ ಇತ್ತಿನ ದಿನಮಾನದೊಳಗೆ. ಭೂಮಿಗೆ ಸಗಣಿ ಗೊಬ್ಬರ ಇಲ್ಲ ಅನ್ನುವಂಥ ಪ್ರಮುಖ ಕಾರಣದಿಂದ ಎಲ್ಲನೂ ಔಷಧಿ ಮೇಲೆ ಅವಲಂಬಿತ ಆಗಿಬಿಟ್ಟು, ರಾಸಾಯನಿಕ ಔಷಧಿ ಮೇಲೆ. ಹೀಗಾಗಿ ಅನಿವಾರ್ಯಕ್ಕೆ ನಾವು ಅದಕ್ಕೆ ಹೊಂದ್ಕೊಂಡು ಈಗ ರಾಸಾಯನಿಕ ಸಿಂಪರಣೆ ಮಾಡಲಿಲ್ಲ ಅಂದ್ರೆ ಬರೋಂಗಿಲ್ಲ. ಮೊದಲೇ ಸಿಂಪರಣೆ 21-22 ದಿವಸಕ್ಕೆ, ಅಂತರ ಬೇಸಾಯ ಆದಮೇಲೆ ಮೊದಲೇ ಸಿಂಪರಣೆ 21-22 ದಿವಸಕ್ಕೆ, ತದನಂತರ 40-45 ದಿವಸಕ್ಕೆ ಎರಡನೇ ಸಿಂಪರಣೆ. ಇದಿಷ್ಟಾದ್ರೆ ನಮ್ಮದು ಹೆಸರು ಒಂದು ಹಂತಕ್ಕೆ ಬರ್ತೈತ್ರಿ. ಹಂತಕ್ಕೆ ಬಂದಮೇಲೆ ಮೊದಲೆಲ್ಲ ನಾವು ಕೈಯಿಂದ ಬಿಡಿಸೋದು ಅಂತ ಕರಿತಿದ್ವಿ ಹೆಸರು ಬುಡ್ಡಿನ. ಈಗ ಅದೇನಾಗೈತ್ರಿ, ಕೈಯಿಂದ ಬಿಡಿಸುವಂಥ ಪರಿಸ್ಥಿತಿ ಇಲ್ಲ. ಈಗ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಹೊಲದೊಳಗನ ರಾಶಿ ಮಾಡುವಂಥ ಮಷಿನ್ಗಳು ಬಂದುಬಿಟ್ಟಾವು. ಯಾಂತ್ರೀಕೃತ ಕೃಷಿ ಆಗಿದ್ದರಿಂದ ಅವೆಲ್ಲ ಈಗ ಆ ಮಷಿನ್ ಮೇಲೆ ನಾವು ಮಷಿನ್ ಹಾರ್ವೆಸ್ಟ್ ಮಾಡಿಸ್ತೇವೆ ರೀ. ಆಮೇಲೆ ಅದನ್ನು ಯಥಾ ಪ್ರಕಾರ ಕಾಳು ಕ್ಲೀನ್ ಮಾಡೋದು, ಬಿಸಿಲಿಗೆ ಒಣಗಿಸೋದು. ಸಾಕಷ್ಟು ಪ್ರಮಾಣದೊಳಗೆ ಬಿಸಿಲಿತ್ತಂದ್ರೆ ನಾವು ಯಶಸ್ವಿಯಾಗಿ ಕಾಳು ಒಣಗಿಸ್ಬೋದು ರೀ. ಬಿಸಿಲಿಲ್ಲ ಅಂತಂದ್ರೆ ಹೆಸರು ಒಣಗಿಸೋದು ಅಸಾಧ್ಯದ ಮಾತು. ಯಾಕಂದ್ರೆ ಒಂದು ಹೆಸರಿನ ಕಾಳು ಉತ್ತಮವಾಗಿ ಚಲೋತ್ನಾಗ ಮೊಳಕೆ ಹೊಡಿಬೇಕಂತಂದ್ರೆ ಅದರಲ್ಲಿರೋಂಥ ತೇವಾಂಶ ಮೊಳಕೆ ಪ್ರಮಾಣ ಕರೆಕ್ಟಾಗಿ ಬರಬೇಕಂದ್ರೆ 12%ನೊಳಗೆ ತೇವಾಂಶ ಬರಬೇಕಾಗ್ತದೆ. ಅಷ್ಟು ಪ್ರಮಾಣಕ್ಕೆ ನಾವು 12%ನೊಳಗೆ ತೇವಾಂಶ ಬರುವಂಗೆ ನಾವು ಹೆಸರನ್ನು ಕಾಪಾಡ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ದಾಸ್ತಾನು ಮಾಡೋದು. ದಾಸ್ತಾನು ಮಾಡುವಾಗ ಮುಂದೆ 3-4 ತಿಂಗಳು ಇರ್ತದೆ ರೀ. ಅಂದ್ರೆ ಅದನ್ನೆಲ್ಲ ಒಣಗಿಸಿದ ನಂತರ ನಾವು ಬೀಜ ಒಯ್ದು ಕೊಡೋದು ಮಾಡೋದು ಇರ್ತದಲ್ಲ ಪದ್ಧತಿ ಯೂನಿವರ್ಸಿಟಿಗೆ. ಆ ಟೈಮ್ನಾಗ ಅದಕ್ಕೆ ಸರಿಯಾಗಿ ಔಷಧೋಪಚಾರ ಮಾಡಿ ಬೀಜ ದಾಸ್ತಾನು ಮಾಡಿಡ್ಬೇಕು. ಅವ್ರು ಯಾವಾಗ ತೊಗೊಂಬ ಅಂತ ಹೇಳ್ತಾರೆ ಒಯ್ದು ಕೊಡಬೇಕು, ಸಾಣಿಗೆ ಹಾಕಿಸ್ಬೇಕು. ಸಾಣಿಗೆ ಹಾಕುವಂತ ಮುಂಚೆ ಜರ್ಮಿನೇಷನ್ ಚೆಕ್ ಮಾಡ್ತಾರೆ. ಆ ಪದ್ಧತಿ ಪ್ರಕಾರ ಮತ್ತು ಮೊದಲಿನ ಪದ್ಧತಿನ ಅದಕ್ಕೆ ಅನ್ವಯ ಆಗ್ತದೆ ರೀ. ಸೊ ಹಿಂಗಾಗಿ ನಾವು ಉತ್ತಮ ಗುಣಮಟ್ಟದ ಬೀಜ ಅವ್ರಿಗೆ ನಿಲ್ಕುಸೋದ್ರಿಂದ ಸಾಮಾನ್ಯವಾಗಿ ನಮ್ಮ ರೈತರು ಬಿತ್ತಿ ಬೆಳೆಯೋದು ಮುಕ್ತ ಮಾರುಕಟ್ಟೆಯೊಳಗೆ APMC ಮಾರ್ಕೆಟ್ ಒಳಗೆ ಮಾರ್ತಾರೆ. ಅದಕ್ಕಿಂತ ನಮಗಿಲ್ಲಿ ಹಣಕಾಸಿನ ಅನುಕೂಲಕ್ಕೆ ಸ್ವಲ್ಪ ಹೆಚ್ಚಿಗೆ ಸಿಗ್ತತಿ. ಸುಮಾರು ಅಂದ್ರೆ ಒಂದು 15 ಉತ್ತಮ ಗುಣಮಟ್ಟದ ಬೀಜ ತಕ್ಕಂಗೆ ಉತ್ತಮ ಬೆಲೆನೂ ಕೊಡ್ತಾರೆ ರೀ. ಅವರು ಉತ್ತಮ ಬೆಲೆನೂ ಕೊಡ್ತಾರೆ, ಆಮೇಲೆ ಪ್ರೋತ್ಸಾಹ ಧನನೂ ಕೊಡ್ತಾರೆ ರೀ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು. ಅದಕ್ಕೆ ಪ್ರೋತ್ಸಾಹ ರೈತರಿಗೆ ಆ ಥರ ಬೀಜ ಬೆಳೆಗಾರರ ರೈತರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಅಂತೇಳಿ ಇನ್ಸೆಂಟಿವ್ ಅಂತ ಕೊಡ್ತಾರೆ ರೀ ಪ್ರೋತ್ಸಾಹನ. ಅದು ಒಮ್ಮೆ 2 ವರ್ಷಕ್ಕೊಮ್ಮೆ ಬರ್ತೈತಿ, ಇಲ್ಲ ಅನುಕೂಲ ಇತ್ತಂದ್ರೆ ವರ್ಷಕ್ಕೊಮ್ಮೆ ಕೊಡ್ತಾರೆ. ಈ ಥರ ಸೈಕಲ್ ಇರ್ತೈತಿ ರೀ. ಯಥಾ ಪ್ರಕಾರ ಮುಂಗಾರಿನ ಇರ್ತೈತಿ ರೀ, ಯಥಾ ಪ್ರಕಾರನ ಹಿಂಗಾರನೂ ಬರ್ತೈತಿ. ಯಾವುದೇ ಬದಲಾವಣೆ ಇಲ್ಲ. ನಾವು ಯಾವ ಬೆಳೆ ಬೆಳಿತೀವಿ, ಕಡಲೆ ಆಗ್ಬೋದು, ಗೋಧಿ ಆಗ್ಬೋದು, ಜೋಳ, ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವ ಕ್ರಾಪ್ ಆಗ್ತವೆ, ಮುಂಗಾರಿ ಯಾವ ಥರ ಮಾಡಿರ್ತವೆ, ಹಿಂಗಾರನೂ ಅದೇ ಪ್ರಕಾರನೂ ಬರ್ತೈತಿ ರೀ. ಬಿತ್ತೋದು, ಬೆಳೆಯೋದು, ಔಷಧಿ ಸಿಂಪರಣೆ. ಈಗ ಹೆಸರಿಗೆ 2 ಸತಿ ಔಷಧಿ ಸಿಂಪರಣೆ ಮಾಡ್ತೇವೆ, ಕಡಲೆ ಬೆಳೆಗೆ 3 ಸತಿ ಮಾಡೋಕ್ಬೇಕತ್ರಿ. ಅದರೊಳಗೂ ಸುಮಾರು ತಳಿಗಳದವ್ರು, ಕಡಲೆ ಒಳಗೂ ಹೆಸರಿನೊಳಗೂ 1-2-3 ತಳಿ ಅದಾವು. ಮುಂಗಾರಿ ಹೆಸರಿನಾಗ 2-3 ತಳಿ ಅದಾವ್ರಿ. ಹಿಂಗಾರಿ ಕಡಲೆ ಒಳಗೆ 4-5 ತಳಿ ಅದಾವು. ನಮ್ಮ ನಮ್ಮ ವಲಯ ತಕ್ಕಂಗೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವ್ರ ವಲಯಗಳನ್ನು ಗುರುತನೆ ಮಾಡ್ಯಾರ್ರಿ. ಕರ್ನಾಟಕ ರಾಜ್ಯಾದ್ಯಂತ ಉತ್ತರ ಕರ್ನಾಟಕಕ್ಕೆ ಎಷ್ಟು ವಲಯ ಅದಾವು, ದಕ್ಷಿಣ ಕರ್ನಾಟಕಕ್ಕೆ ಎಷ್ಟು ವಲಯ ಅದ ಅಂತಬಿಟ್ಟು ನಮ್ಮ ವಲಯಕ್ಕೆ ಯಾವ ಸೂಕ್ತ ಬೆಳೆಗಳು ಅಂದರೆ ಯಾವ ಕ್ರಾಪ್ ನಾವು ಮುಂಗಾರಿ ಹೆಸರು ಹಾಕಿದ್ರೆ ಯಾವ ತಳಿ ನಮಗೆ ಸೂಕ್ತ ಆಕತ್ತೆ ಅನ್ನೋದು ಅವರು ಅಲ್ಲಿ ಅದನ್ನು ಸೂಚನೆ ಮಾಡಿರ್ತಾರೆ. ಆ ಸೂಚನೆ ಪ್ರಕಾರ ನಮ್ಮ ವಲಯಕ್ಕೆ ಯಾವ್ದು ಸೂಕ್ತ ಆಕೈತೆ ಅದನ್ನ ನಾವು ಅದ ವೆರೈಟಿನ ಅದ ತಳಿನ ಹಾಕಬೇಕಾಗ್ತದೆ ರೀ. ಅಂದ್ರೆ ಮಾಹಿತಿ ಇಲ್ಲಾರ್ದಾರ ಬೇರೆ ತಳಿ ಹಾಕಬಾರ್ದು ಅಂತ ಅನ್ನಿಸ್ತು. ಪರಿಸ್ಥಿತಿ ಗೌಡ್ರೆ, ಅಂದ್ರೆ ರೋಗ ನಿರೋಧಕ ತಳಿಗಳು ಸಾಕಷ್ಟು ಅಭಿವೃದ್ಧಿ ವಿಶ್ವವಿದ್ಯಾಲಯದವರು ಮಾಡಿದ್ದಾರೆ. ಹಾಗೇನೆ ಕೃಷಿ ತಾಂತ್ರಿಕತೆ ಅನ್ನೋದು ಬಹಳ ಮುಖ್ಯ. ಇವತ್ತು ನಾವು ತಾಂತ್ರಿಕವಾಗಿ ಕೃಷಿ ಮಾಡಬೇಕು. ನಾವು ಸುಮ್ಮನೆ ಅಂದಾಜಿನ ಮೇಲೆ ಕೃಷಿ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಲಾಭ ಸಿಗೋದಿಲ್ಲ. ಯಾವಾಗಲೂ ಕೂಡ ಲಕ್ಷ್ಯ ಇರಬೇಕು ನಮ್ದು ಹೊಲದ ಮೇಲೆ. ಯಾವ ರೀತಿ ಕೀಟಗಳು ಬರೋ ಸಾಧ್ಯತೆ ಇದೆ, ಯಾವ ರೋಗ ಬರ್ಲಿಕ್ಕೆ ಸಾಧ್ಯ ಇದೆ, ಬಾಜು ಹೊಲದ ಕೀಟಗಳು ನಮ್ಮ ಹೊಲಕ್ಕೆ ಬರ್ತಾ ಇದಾವೆ ಏನು. ಯಾಕಂದ್ರೆ ನಾವು ಕಾಳಜಿ ತಗೊಂಡ್ರೆ ಸಾಲೋದಿಲ್ಲ, ಅವರು ಕಾಳಜಿ ತಗೊಂಡ್ರೆ ಮಾತ್ರ ನಿಮ್ಮ ಹೆಸರು ಕ್ಷೇಮವಾಗಿರ್ತದೆ. ಹೌದಿಲ್ರಿ, ಅದು ಸಾಕಷ್ಟು ನಿಮ್ಮ ಸ್ವಾನುಭವ ಇರ್ಬೋದು. ಮೊದಲಿನ ಕಾಲದೊಳಗೆ ಹಂಗಿದ್ದಿಲ್ಲ, ನೀವು ಹೇಳಿದಂಗೆ ಅವಾಗೆಲ್ಲ ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳನ್ನ ಉಪಯೋಗ ಮಾಡ್ತಿದ್ರು. ಆಮೇಲೆ ಅಂತರ್ ಬೆಳೆ ಬಹಳ ಬೆಳೀತಿದ್ರು. ಈಗ ಹೆಸರು ಜೊತೆಗೆ ಅಲಸಂದಿ ಹಾಕ್ತಿದ್ರು, ಮಡಕೆ ಕಾಳು, ಶೇಂಗಾ ಜೊತೆಗೆ ಎಳ್ಳು, ಒಂದು ತಿನ್ಲಿಕ್ಕೆ ಇನ್ನೊಂದು ಬರೋ ರೈತರಿಗೆ ಇದರಲ್ಲಿ ಲಕ್ಷಾನ ಆದ್ರೆ ಮತ್ತೆ ಅದ್ರಾಗ ಲಾಭ ಸಿಗೋದು. ಬಹು ಬೆಳೆ ಪದ್ಧತಿ ಏನಿದೆಲ್ಲ ಅವು ಬಹಳ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು, ಮತ್ತೆ ಅದೇ ಅವರ ಅವಲಂಬನೆ ಆಗಿತ್ತು. ಈಗ ಏನಾಗಿದೆ, ಏಕ ಬೆಳೆ ಪದ್ಧತಿ, ಮತ್ತೆ ತಾವಂತೂ ಬೀಜೋತ್ಪಾದನೆ ಮಾಡ್ತಿರಂದ್ರೆ ಅದು ವಿಶೇಷವಾಗಿ ಅದನ್ನೇ ಮಾಡಬೇಕಾಗ್ತದೆ. ರಾಸಾಯನಿಕಗಳನ್ನು ಉಪಯೋಗ ಮಾಡೇ ಮಾಡಬೇಕಾಗ್ತದೆ. ಉತ್ತಮ ಗುಣಮಟ್ಟದ ಬೀಜಗಳನ್ನು ತಯಾರು ಮಾಡಲಿಕ್ಕೆ ವಿಶ್ವವಿದ್ಯಾಲಯದಲ್ಲಿ ಹೇಳಿದಂಥ ಒಂದು ಸೂಚನೆಗಳೆಲ್ಲ ಪಾಲಿಸೋದೇನಿದೆಯಲ್ಲ, ಅದಕ್ಕೆ ನೀವು ಶಿಕ್ಷಿತರಾಗ್ತೀರಿ. ನೀವು ಇವತ್ತು ಬೀಜೋತ್ಪಾದನೆ ಮಾಡ್ತಾ ಇದ್ದೀರಿ, ಬೀಜಗಳಿಂದ ಲಾಭ ಬರಬಹುದು, ಆದರೆ ಮುಂದೆ ಭವಿಷ್ಯದ ಯಶಸ್ವಿ ಕೃಷಿಕ ನೀವು ಆಗ್ತೀರಿ. ಯಾಕಂದ್ರೆ ಇವತ್ತು ಕೃಷಿ ತಾಂತ್ರಿಕತೆಯನ್ನು ಅರಿತುಕೊಂಡು ಕೃಷಿಕರು ನಮ್ಗೆ ಹೆಚ್ಚಾಗಬೇಕಾಗಿದೆ. ಅಂಟಿನೊಳಗೆ ನಿಮ್ಮ ಸಾಧನೆ ಗಮನಾರ್ಹವಾಗಿದೆ. ಈಗ ಬೀಜಗಳನ್ನು ಹಾಕ್ತಿರಲ್ಲ ನೀವು, ಬೀಜ ಒಂದು ಉಪಚಾರ ಮಾಡೋದನ್ನು ಭಾಳ ಮುಖ್ಯದ. ಯಾಕಂದ್ರೆ ನೀವು ಹಾಕ್ಬೇಕಾರ ನೀವು ಬೀಜೋತ್ಪಾದನೆ ಮಾಡೋರು, ನೀವು ಬೀಜಗಳು ರೈತರಿಗೆ ಕೊಡೋವಂಥವ್ರು. ನಿಮ್ಮ ಬೀಜಗಳು ಹೆಂಗಿರ್ಬೇಕು ಅಂದರೆ ಮಾದರಿಯಾಗಿರ್ಬೇಕು, ಅವು ಸಶಕ್ತವಾಗಿ ಎಲ್ಲ 90% 90% ಹುಟ್ಟುತ್ತಿರ್ಬೇಕು, ಅಷ್ಟು ಆರೋಗ್ಯದಾಯಕ ಇರಬೇಕು ಅಂತಂದರೆ ನೀವು ವಿಶ್ವವಿಜ್ಞಾನಿಗಳ ಸಹಾಯ ತೆಗೆದುಕೊಂಡು ಅವುಗಳನ್ನು ಬೀಜೋಪಚಾರ ಮಾಡ್ತೀರಿ. ಹೇಗೆ, ಏನದು ಬೀಜೋಪಚಾರ, ಹೆಂಗೆ ಮಾಡ್ತೀರಿ? ಪ್ರಮುಖ ಅಂಶ ಕೇಳಿದ್ರಿ ಸರ್, ಇದು ಪ್ರತಿಯೊಬ್ಬ ರೈತರು ಗಮನದಲ್ಲಿ ಇಟ್ಕೋಬಾರ್ದಂಥ ಅಂಶನೇ ಇದು. ಮೊದಲೇದಾಗಿ ಈ ಮುಂಚೆ ಸಾಂಪ್ರದಾಯಿಕ ಕೃಷಿಯಲ್ಲಿ ನಮ್ಮ ಮನೆಯಲ್ಲಿನೇ ತಯಾರು ಮಾಡ್ಕೊಂಡು ನಮ್ಮ ಪೂರ್ವಜರಿಂದ ಹಿಡಿದು ಮನೆಯಲ್ಲಿನ ಗೋಮೂತ್ರದಿಂದ ಬೀಜಗಳನ್ನು ಮಕದೊಳಿದಂತ ಅಂತಿದ್ರು. ಅದನ್ನ ಗೋಮೂತ್ರದಿಂದನೇ ಅದನ್ನು ಬೀಜೋಪಚಾರ ಮಾಡ್ತಿದ್ರು ರೀ. ಆವಾಗಿನ ಪದ್ಧತಿ ನಶಿಸಿತ್ರಿ, ಈಗ ಅದು ನಶಿಸಿದ್ರಿಂದ ಈ ರಾಸಾಯನಿಕಕ್ಕೆ ಸಂಬಂಧಪಟ್ಟಂಥ ಬೀಜೋಪಚಾರಗಳು ಸಾಕಷ್ಟು ಪ್ರಮಾಣದೊಳಗದಾವ ರೀ. ಅವನ್ನ ಬಳಕೆ ಮಾಡಕತ್ತಾರೆ ರೈತರಿಗೆ, ಅಂದ್ರೆ ಅದ್ರ ಬಗ್ಗೆ ಮನವರಿಕೆ ಇದ್ದವರು ಮಾಡ್ತಾ ಇದ್ದಾರೆ. ಮನವರಿಕೆ ಇಲ್ದವರು ಅದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡೋಗ್ಬಿಡಪ್ಪ, ಅದು ಬೇಡ, ಅವಶ್ಯಕತೆ ಇಲ್ಲ ಅಂತನ್ನುವಂಥ ಇದ್ದಿದ್ರಿಂದ ಮೊಳಕೆನಲ್ಲಿನೇ ನಾಶ ಆಗುವಂಥದ್ದು ಸಾಧ್ಯತೆ ಭಾಳ ಹೆಚ್ಚಿಗೆ ಇರ್ತದೆ ರೀ. ಹಾಗಾಗಿ ವಿಶ್ವವಿದ್ಯಾಲಯದಿಂದ ನಮಗೇನು ಅದ್ರ ಬಗ್ಗೆ ತಿಳಿ ಹೇಳ್ಯಾರ ಆ ಪ್ರಕಾರ ನಾವು ಚಾಚು ತಪ್ಪದಂಗೆ ಅದನ್ನು ಬೀಜೋಪಚಾರ ಮಾಡಿನೇ ಬಿತ್ತೇವೆ ರೀ. ಬೀಜೋಪಚಾರ ಮಾಡಲಿಲ್ಲ ಅಂತಂದ್ರೆ ಒಂದು ಸೊರಗ ರೋಗ ಅಂತ ಬರ್ತೈತಿ, ನೆಟೆ ರೋಗ ಅಂತ ಬರ್ತೈತಿ, ಹುಟ್ಟುತನ ಸಾಯ್ತೈತಿ, ನಾಟಿಗೆ ಹುಟ್ಟಿದ ನಾಟಿಗೆನ ಸಾಯ್ತೈತಿ. ಈ ಥರ ಸುಮಾರು ತೊಂದರೆಗಳದಾವ ರೀ ಇದ್ರಾಗ. ಹಾಗಾಗಿ ಬೀಜೋಪಚಾರ ಅತಿ ಅವಶ್ಯ ಐತಿ. ಪ್ರತಿಯೊಬ್ಬರು ರೈತರು ಬೀಜೋಪಚಾರ ಮಾಡಲೇಬೇಕು, ಬೀಜೋಪಚಾರ ಮಾಡೇನೇ ಬಿತ್ತರಿ ಎಲ್ಲರೂ. ಹಿಂಗಾರಿ ಹಂಗಾಮ ಅತಿ ಸಮೀಪನಾಗ ಐತಿ, ಈಗ ಪ್ರತಿಯೊಬ್ಬರು ರೈತರು ಬೀಜೋಪಚಾರ ಮಾಡಿನೇ ಬಿತ್ತನೆ ಮಾಡ್ರಿ. ಅಂದ್ರೆ ಕೃಷಿ ತಂತ್ರಜ್ಞರು ಹೇಳುವಂತಹ ಒಂದು ಸೂಚನೆಗಳನ್ನು ಪಾಲಿಸಬೇಕು. ಏನೇನು ಉಪಾಯ ಮಾಡ್ತಿದ್ರು ನೀವು ಸರ್? ಸುಡೋಮ್ನಾಸ್ ಅಂತ ಇದೆ, ರೈಸೋಬಿಯಂ ಇದೆ, ಅಣುಜೀವಿ ಗೊಬ್ಬರ ರೈಸೋಬಿಯಂ ಅಂತಂದ್ರೆ ಅವೆಲ್ಲ ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾವ ಸರ್ ಭೂಮ್ಯಾಗ. ಯಾಕಂತಂದ್ರೆ ಈ ರಾಸಾಯನಿಕಕ್ಕೆ ಹೋಲಿಕೆ ಮಾಡಿದ ಅದರದ ಸುಡೋಮ್ನಾಸ್ ಆತು, ಟ್ರೈಕೋಡರ್ಮಾ ಆತು, ಸಾವಯವ ಅಡಿ ಒಳಗೆ ಬರುವಂತವೇನದಾವಲ್ಲ, ಬೆಲೆನೂ ಕಡಿಮೆ, ಬೀಜಕ್ಕೆ ಒಳ್ಳೆ ಉತ್ತಮ ಫಲ ಕೊಡ್ತಾವ್ರಿ ಅವು. ಅಂದ್ರೆ ಮೊಳಕೆ ಪ್ರಮಾಣ ಹೆಚ್ಚಿಗೆ ಮಾಡೋಷ್ಟು ಸಾಮರ್ಥ್ಯದ ಅವಕ್ಕೆ, ಮೊಳಕೆ ಪ್ರಮಾಣ ಹೆಚ್ಚಿಗೆ ಬರ್ತದ್ರಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಹೆಸರು 75% ಮೊಳಕೆ ಪ್ರಮಾಣ ಬಂದ್ರೆ ಅದು ಉತ್ತಮ ಗುಣಮಟ್ಟದ ಬೀಜ ಆಕತಿ. 74 ಬಂದ್ರೆ ಮತ್ತೆ ಅದಕ್ಕೆ 1% ಅದು ಗುಣಮಟ್ಟ ಕಳ್ಕೊಳ್ಳೋ ಸಾಧ್ಯತೆ ಇರ್ತದ್ರಿ. ಅದನ್ನ ಗಮನದೊಳಗೆ ಇಟ್ಕೊಂಡು ಪ್ರತಿಯೊಬ್ಬರು ಅದನ್ನ ಬೀಜೋಪಚಾರ ಮಾಡಿ ಬಿತ್ತರಿ. ಕೈಗೆಟುಕೋ ಬೆಲೆಯೊಳಗಿರುವಂತವನ್ನಾದ್ರೂ ತಗೊಂಡು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ರಿ. ಈಗ ಟ್ರೈಕೋಡರ್ಮಾ ರೈಸೋಬಿಯಂ ಎಲ್ಲ ಹೇಳಿದ್ರಲ್ಲ, ಅವು ಭೂಮಿಯಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನ ಸಜೀವ ಮಾಡ್ತಾವ. ಸಜೀವ ಅಂದ್ರೆ ಎರೆಹುಳು ಸಹಿತ ಬರ್ತಾವ. ಅಂದ್ರೆ ನಮ್ಮ ಭೂಮಿ ಒಂದು ಫಲವತ್ತಾಗಿ ನೆಲೆಗೊಳ್ಳಲಿಕ್ಕೆ ಕಾರಣ ಆಗ್ತದೆ. ಭೂಮಿ ಫಲವತ್ತತೆ ಇದ್ದಾಗ ಆ ಬೀಜ ಸಸಿಯಾಗಿ ರೂಪುಗೊಳ್ಳಲಿಕ್ಕೆ ಸಹಾಯ. ಹೀಗಾಗಿ ಆ ಸಾವಯವ ಅಂಶಗಳು ಈ ಒಂದು ಬೀಜೋಪಚಾರದಲ್ಲಿ ಇದೆ. ಯಾವ್ದು ರೋಗ ಬರಬಾರದು ಅಂತಂದ್ರೆ ಈ ಒಂದು ಭೂಮಿಯ ಮಣ್ಣಿನ ಗುಣಮಟ್ಟ, ಮಣ್ಣಿನಲ್ಲಿ ಜೀವ ಇದ್ರೆ ನಮ್ಮ ಸಸಿಯಲ್ಲಿ ಜೀವ ಬರ್ತದೆ, ಅದು ನಾವೆಲ್ಲ ತಿಳ್ಕೊಳ್ಳೋಣ. ಬಹಳ ವಿಸ್ತೃತವಾಗಿ ನೀವು ಮಾತಾಡ್ತಾ ಇದ್ದೀರಿ. ಮುಖ್ಯವಾಗಿ ಈಗ ನೀವು ಉತ್ತಮ ಬೀಜೋತ್ಪಾದಕ ಅಂತೇಳಿ ಪ್ರಶಸ್ತಿ ತಗೊಂಡು ಸವಾಲಿನ ಕೆಲಸನೇ. ಯಾಕಂದ್ರೆ ಎಲ್ಲರೂ ಬೆಳೀತಾರೆ, ನೀವು ಸ್ವಲ್ಪ ಕಾಳಜಿ ತೆಗೆದುಕೊಂಡು ಮತ್ತೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅವ್ರಿಗೆಲ್ಲ ಅವ್ರು ಹೇಳಿದಂಗೆ ಕೇಳಿ ಎಲ್ಲ ಮಾಡೋದೇನಿದೆಲ್ಲ, ಸಾಕಷ್ಟು ತಾಳ್ಮೆ ಬೇಕು. ಈ ಒಂದು ತಾಳ್ಮೆ ಇಟ್ಟುಕೊಂಡು ಒಬ್ಬ ಯುವ ರೈತರಾಗಿ ನೀವು ಇದರಲ್ಲಿ ಯಶಸ್ವಿಯಾಗಿರಲ್ಲ, ಅಲ್ಲಿ ಪ್ರಶಸ್ತಿ ಕೊಟ್ಟಾಗ ಇನ್ನುಳಿದ ಕೃಷಿಕರ ಜೊತೆಗೆ ನಿಮಗೆ ಆ ಪ್ರಶಸ್ತಿ ತಗೊಳ್ಬೇಕಾದಾಗ ಯಾವ ರೀತಿ ಆನಂದ ಆಯಿತು? ಸರ್, ಇದು ಈ ಬೀಜೋತ್ಪಾದನೆ ಅಂತಂದ್ರೆ ಒಂದು ಸವಾಲಿನ ಕೆಲಸ ಐತೆ ಸರ್. ಅದು ಅಷ್ಟು ಸಲೀಸಾಗಿ ಆಗುವಂಥದ್ದಲ್ಲ. ಅದನ್ನು ಕಳೆದ 2010-11-12 ಬೀಜೋತ್ಪಾದನೆ ಮಾಡ್ಕೊತ ಬರಾಕತ್ತವ್ರಿ. 2011 ಬೀಜೋತ್ಪಾದನೆ ಶುರುವಾಗೈತಿ. ಅಲ್ಲಿಂದ ಹಿಡಿದು ಪ್ರತಿ ವರ್ಷನೂ ಅಲ್ಲಿಂದ ಬೀಜ ತೊಂಬರೋದು, ಬೀಜೋತ್ಪಾದನೆ ಮಾಡೋದು, ಪುನಃ ಒಯ್ದುಕೊಡೋದು, ಸಾಂಪ್ರದಾಯಿಕ ಪದ್ಧತಿ ಹಂಗೆ ಮುಂದುವರ್ಕೊತ ಬಂತ್ರಿ. ಆದರೆ ಅದು ಗಮನಕ್ಕೆ ಬಂದಿದ್ದು ಅದರೊಳಗೂ ಯಶಸ್ವಿ ಆಗ್ಬೋದು ಅಂತಂತೇಳಿ ಆ ಸ್ಟೇಜ್ ಮೆಟ್ಲ ಏನು ಹತ್ತಿದ್ವಲ್ಲ, ಅವತ್ತು ಅದರದ್ದು ಸಾರ್ಥಕತೆ ನನ್ನ ಮನಸ್ಸಿಗೆ ಮುಟ್ತರಿ. ಅದು ಯಾಕಂತಂದ್ರೆ ಈ ಥರ ಸಾಧನೆ ಮಾಡಿನೂ ಎಲ್ಲರಿಗೂ ಮಾದರಿ ಆಗ್ಬೋದು ಅನ್ನೋಂಥದ್ದು ಆ ಕೃಷಿ ವಿಶ್ವವಿದ್ಯಾಲಯದೊಳಗೇನು ನಮಗೆ ಕೃಷಿ ಮೇಳದೊಳಗೆ ಪ್ರಶಸ್ತಿ ಪ್ರದಾನ ಮಾಡೋಕ್ಕಂಥ ಸಂದರ್ಭದೊಳಗೆ ಈ ಥರನೂ ಮಾಡಿ ಸಾಧನೆ ಮಾಡ್ಬೋದು ಅಂಥೇಳಿ ನನ್ನ ಮನಸ್ಸಿಗೆ ನಾ ಮಾಡಿದ್ದು ನನಗೆ ಆಶ್ಚರ್ಯ ಆತ್ರಿ. ಅದು ಯಾಕಂದ್ರೆ ನಾವು ಮಾಡಿದ್ದ ಪರಿಶ್ರಮಕ್ಕೆ ಅವತ್ತು ಫಲ ಸಿಕ್ಕತ್ತೆ ಅಂಥೇಳಿ ನನ್ನ ಮನಸ್ಸಿಗೆ ಭಾಳ ಆನಂದ ಆತು. ಆ ಕ್ಷಣ ಅವಿಸ್ಮರಣೀಯ ಕ್ಷಣಗಳು ಸರ್. ಅವನ್ ಮರೆಯಕ್ಕೆ ಸಾಧ್ಯ ಇಲ್ಲರಿ ಜೀವಮಾನದೊಳಗೆ. ಯಾಕಂದ್ರೆ ದೊಡ್ಡ ವೇದಿಕೆ ಸರ್, ಸಣ್ಣ ವೇದಿಕೆ ಅಲ್ಲ, ಇಡೀ ನಮ್ಮ ಉತ್ತರ ಕರ್ನಾಟಕನ ಪ್ರತಿನಿಧಿಸುವಂಥ ವೇದಿಕೆ ಅದು. ವಿಶೇಷವಾಗಿ ಈಗ ನನಗೆ ಅದನ್ನು ಈ ಸಾಧನೆ ಮಾಡಿದ್ದನ್ನು ಗುರುತು ಮಾಡಿ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರಲ್ರಿ, ಅದರೊಳಗೆ ವಿಶೇಷ ಅಧಿಕಾರಿಗಳು ಬೀಜರವರು ಡಾಕ್ಟರ್ ರವಿ ಹುಂಜಿ ಸರ್, ವಿಜ್ಞಾನಿಗಳು ಮತ್ತು ಬೀಜ ವಿತರಣಾ ಅಧಿಕಾರಿಗಳಾದ ಡಾಕ್ಟರ್ ವಿಜಯಕುಮಾರ್ ಸರ್ ಅವರ ಸಲಹೆಗಳು, ಸೂಚನೆಗಳು ಎಲ್ಲ ರೀತಿಯಿಂದ ನನಗೆ ಮಾರ್ಗದರ್ಶನ ನೀಡಿದ್ರಿಂದ ಈ ಬೀಜೋತ್ಪಾದನೆ ಒಳಗೆ ಯಶಸ್ವಿಯಾಗಿ ನನಗೆ ಶ್ರೇಷ್ಠ ಬೀಜೋತ್ಪಾದಕ ಪ್ರಶಸ್ತಿ ಕೊಟ್ಟಾರ್ರಿ. ಅದು ಅವಿಸ್ಮರಣೀಯ ಕ್ಷಣಗಳವ್ರಿ, ಭಾಳ ಮನಸ್ಸಿಗೆ ಆನಂದ ಆತ್ರಿ. ಇದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಬೀಜ ನಿಗಮ ಧಾರವಾಡ, ಅಲ್ಲಿ ಕೂಡ ಬೀಜೋತ್ಪಾದನೆ ಮಾಡ್ತೇನೆ ರೀ ನಾನು. ಪ್ರತಿ ವರ್ಷನೂ ಹಿಂಗಾರು ಮತ್ತು ಮುಂಗಾರು ಎರಡೂ ಮಾಡ್ತೇನೆ. ಅಲ್ಲಿಯ ಅಧಿಕಾರಿಗಳಾದ ಮಂಜುನಾಥ್ ರೆಡ್ಡಿ ಸರ್ ಅವರಿಂದನೂ ನನಗೆ ಬೀಜ ವಿತರಣೆ ಮಾಡ್ತಾರೆ. ಅವರು ಒಳ್ಳೆ ರೀತಿಯಿಂದ ನಮ್ಗೆ ಸಹಾಯ ಸಹಕಾರ ಕೊಟ್ಕೊಂತ ಬರಾಕತ್ತಾರ. ಈ ಮುಖಾಂತರ ಅತ್ಯಂತ ಯಶಸ್ವಿಯಾಗ್ಯಾನ ರೀ ನಾ ಬೀಜೋತ್ಪಾದನೆ ಒಳಗೆ. ಪರೀಕ್ಷಿತ ಗೌಡ ಹಿರೇಗೌಡರವ್ರೆ, ಭಾಳ ಸಂತೋಷ ಆಯಿತು. ಯಾಕಂದರೆ ಬೆನ್ನು ತಟ್ಟೋದೇನಿದೆಲ್ಲ ಪ್ರೋತ್ಸಾಹ ಯಾವಾಗಲೂ ಹುಮ್ಮಸ್ಸನ್ನು ತರ್ತದೆ. ನೀವು ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ಒಂದು ಈ ಬೀಜೋತ್ಪಾದನೆ ಕಾರ್ಯದೊಳಗೆ ನೀವು ವಿಶ್ವವಿದ್ಯಾಲಯಕ್ಕಾಯಿತು, ಕರ್ನಾಟಕ ಬೀಜ ನಿಗಮಕ್ಕಾಯಿತು, ಸಹಕಾರಿ ಆಗುವ ನಿಟ್ಟಿನೊಳಗೆ ನೀವು ಕರ್ತವ್ಯ ನಿರ್ವಹಿಸಲಿಕ್ಕೆ ಇದು ಸಹಕಾರಿ ಆಗ್ತದೆ. ಅದರಿಂದ ಮುಖ್ಯವಾಗಿ ನೀವು ಆ ವಿಶ್ವವಿದ್ಯಾಲಯ ಆಗ್ಬೋದು, ಬೀಜ ನಿಗಮ ಆಗ್ಬೋದು, ಖಂಡಿತವಾಗಿ ನೀವು ಸಹಾಯ ಮಾಡ್ತಾ ಇರೋದು ಯಾರಿಗೆ ಅಂದರೆ ರೈತರಿಗೆ. ಬೀಜಗಳು ಬೇಕು ಬೇಕು ಅಂತ ಹರಸಾಸ ಪಡ್ತಾ ಇದ್ದಾರಲ್ಲ, ಅವರ ಮನೆಗೆ ನಿಮ್ಮ ಬೀಜಗಳು ಹೋಗ್ತಾ ಇವೆಲ್ಲ, ಅವಾಗ ಅದು ಸಾರ್ಥಕ ತಕ್ಷಣ. ಅದು ಅಂಥ ಒಂದು ಸಾರ್ಥಕ ಕ್ಷಣಗಳನ್ನು ಆನಂದಿಸ್ತಾ ಇದ್ದೀರಿ, ಕೊಡೋದ್ರಲ್ಲಿ ಭಾಳ ಸಂತೋಷ ಅದು. ನೀವು ಉತ್ತಮ ಬೀಜಗಳು ಕೊಡ್ತಾ ಇದ್ದೀರಲ್ಲ, ಅದು ನಿಮಗೆ ಬರೋ ವರಮಾನ ಅದು ಇರ್ಬೋದು, ಅದು ಖರ್ಚಾಗ್ತದೆ, ಆದರೆ ನಿಮಗೆ ಆ ಒಂದು ಸಂತೃಪ್ತಿ ಇದೆಲ್ಲ ಅದು ಖಂಡಿತವಾಗಿ ಕೂಡ ಅದು ಮರಿಲಾರ್ದಂಥದ್ದು. ಇಂಥ ಬೀಜೋತ್ಪಾದನೆ ಮಾಡುವಂಥ ನಿಮ್ಮಂಥ ಕೃಷಿಕರ ಸಂಖ್ಯೆ ಹೆಚ್ಚಾಗಲಿ. ಮತ್ತು ಇವತ್ತು ಸವಾಲಿನ ಮಧ್ಯೆ ರಾಸಾಯನಿಕ ಕೃಷಿ ಮಾಡಬೇಕಾದಂಥ ಒಂದು ಕ್ಲಿಷ್ಟಕರ ಸನ್ನಿವೇಶದೊಳಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ನಾವು ಪಡೆಯುವಂಗಾಗಲಿ, ರೈತರ ಮುಖದಲ್ಲಿ ಒಂದು ನಗೆ ಬರಬೇಕು ಅಂದರೆ ಉತ್ತಮ ಇಳುವರಿ ಬರಬೇಕು. ಉತ್ತಮ ಇಳುವರಿ ಬರಬೇಕು ಅಂದರೆ ಉತ್ತಮ ಬೀಜ ಬೇಕು, ಮೊದಲು ಬೀಜೋಪಚಾರಕ್ಕೆ ಬೇಕು, ತಂತ್ರಜ್ಞಾನ ತಿಳ್ಕೊಂಡಿರಬೇಕು. ಆಮೇಲೆ ಅವಾಗಿವಾಗ ನಮ್ಮ ಕೃಷಿ ಕ್ಷೇತ್ರವನ್ನು ಭೇಟಿ ಕೊಡ್ತಿರ್ಬೇಕು, ಏನು ತೊಂದರೆ ಇದೆ ಅದನ್ನು ಅನುಲಕ್ಷಿಸಿ. ಈಗ ಅನಿಸ್ತು ಸಾಕಷ್ಟು ವಾಟ್ಸಪ್ ಬಂದಿದೆ, ವಿಡಿಯೋ ಬಂದಿದೆ, ಅದರ ಮೂಲಕ ಕೃಷಿ ತಂತ್ರಜ್ಞರ ಒಂದು ಸಹಾಯ ತೆಗೆದುಕೊಂಡು ಅದಕ್ಕೆ ಬೇಕಂತ ಉಪಚಾರ ಮಾಡಲಿಕ್ಕೆ ಸಾಧ್ಯ ಆದರೆ ಉತ್ತಮ ಬೆಳೆ ಬೆಳಿಬೋದು. ಇವತ್ತು ನಮ್ಮಲ್ಲಿ 15 ಕ್ವಿಂಟಲ್ ಒಂದು ಎಕರೆಗೆ ಗೋಂಜಾಳ ಬೆಳೆದ್ರೆ ಭಾಳ ಹೆಚ್ಚು ಅನ್ನೋ ಪರಿಸ್ಥಿತಿ, ಆದರೆ ಅಮೆರಿಕದಲ್ಲಿ ನೋಡಿದ್ರೆ 50 ಕ್ವಿಂಟಲ್ ಬೆಳೀತಾರೆ. ನೀವೇ ಸರಿಯಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ಮಾಡಿದ್ರೆ ಅಂದರೆ 20-25 ಕ್ವಿಂಟಲ್ ಬೆಳೆದ್ರೆ ನಿಮ್ಮ ಒಂದು ವರಮಾನ ದುಪ್ಪಟ್ಟಾಗುತ್ತಲ್ಲ. ಇದು ನಮ್ಮ ಸರ್ಕಾರದ ಆಸೆ ಕೂಡ. ಹಾಗೆ ರೈತ ಬಾಂಧವರು ಇವತ್ತು ಕೃಷಿ ಸಾಕ್ಷರರಾಗಿ ನಿಮ್ಮಂತಹ ಉತ್ತಮ ಬೀಜೋತ್ಪಾದಕರ ಸಹಕಾರ ತೆಗೆದುಕೊಂಡು ಉತ್ತಮ ಬೆಳೆ ಬೆಳೆಯುವಂಗಾಗಲಿ, ತಮ್ಮ ಕೃಷಿ ಜೀವನದ ಒಂದು ಯಶಸ್ಸು ಅವರಿಗೆ ಸಿಗುವಂಗಾಗಲಿ, ಅವರ ಒಂದು ಭವಿಷ್ಯದ ಕನಸುಗಳ ಸಾಕಾರ ಆಗಲಿ, ಒಟ್ಟು ಮುಂದಿನ ಪೀಳಿಗೆಯವರಿಗೆ ಉತ್ತಮ ಕೃಷಿ ಕ್ಷೇತ್ರವನ್ನು ಬಿಟ್ಕೊಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಹಾರೈಸ್ತಾ, ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಯಶಸ್ವಿಯಾದ ನಿಮಗೆ ಶ್ರೇಷ್ಠ ಬೀಜೋತ್ಪಾದಕ ಕೃಷಿಕ ಅಂತೇಳಿ ಪ್ರಶಸ್ತಿ ಪಡೆದಿರಿ. ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು, ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಸರ್. ಈ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ತಗೊಂಡಿದ್ದಕ್ಕೆ ನನಗೆ ಆಕಾಶವಾಣಿಗೆ ಬಂದು ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ಚೋಳಿನ್ ಸಾಹೇಬ್ರಿಗೆ, ಆಮೇಲೆ ಎಲ್ಲ ತಂತ್ರಜ್ಞರಿಗೆ, ಕಚೇರಿ ಸಿಬ್ಬಂದಿವರ್ಗದವರೆಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಇದುವರೆಗೆ ಧಾರವಾಡದಲ್ಲಿ ನಡೆದ 2023 ಹಾಗೂ 2024 ಕೃಷಿ ಮೇಳದಲ್ಲಿ ಶ್ರೇಷ್ಠ ಬೀಜೋತ್ಪಾದಕ ಕೃಷಿಕ ಪ್ರಶಸ್ತಿ ಪಡೆದ ಬ್ಯಾಹಟ್ಟಿ ಗ್ರಾಮದ ಪರೀಕ್ಷಿತ ಗೌಡ ಹಿರೇಗೌಡ ಅವರೊಂದಿಗೆ ಉತ್ತಮ ಬೀಜೋತ್ಪಾದನೆ ಬೇಸಾಯ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್, ಸಂಕಲನ ಸುಮಾ ಸುರೇಶ್. ಇಲ್ಲಿಯ ತನಕ ಬ್ಯಾಹಟ್ಟಿ ಗ್ರಾಮದ ಪರೀಕ್ಷಿತ ಗೌಡ ಹಿರೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದ್ವಲ್ಲ. ಈಗ ಗುಡದೂರಿನ ಶ್ರೀ ಗಿರಪ್ಪ ಮಲ್ಲಪ್ಪ ಒಗ್ಗರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣಂತ. ಕಡೆ ಇನ್ನೊಂದು ಭಜನಾ ಪದ.